ರಾಷ್ಟೀಯ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ 1,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಶ್ವತ ಯೋಜನೆ. ಲೋಕಸಭಾ ಚುನಾವಣೆವರೆಗೆ ಸಿದ್ದರಾಮಯ್ಯನವರೇ ನಮ್ಮ ನಾಯಕ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ರಾಜ್ಯದಲ್ಲಿ 9 ವಿಶ್ವವಿದ್ಯಾಲಯ ಮುಚ್ಚುವ ನಿರ್ಧಾರ ವಿರುದ್ಧ ಬಿಜೆಪಿ ಆಕ್ಷೇಪ. ಅಪಘಾತದಲ್ಲಿ ಗಾಯಗೊಂಡಿದ್ದ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಪಂಜಾಬಿನಿಂದ ಬೆಂಗಳೂರಿಗೆ ಏರ್ಲಿಫ್ಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಈಗ ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಹಾಸನ 102.2 MHz. ಕೃಷಿರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿ ಹಾಗೂ ಹಸು ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಹಗರೆ ಗ್ರಾಮದ ಯುವ ಕೃಷಿಕ HD ಚೇತನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಹಗರೆ ಗ್ರಾಮದ ಪ್ರಗತಿಪರ ಯುವ ಕೃಷಿಕ HD ಚೇತನ್ ಅವರು ನಮ್ಮೊಂದಿಗೆ ಇದ್ದಾರೆ. ಹಸುಗಳ ಸಾಕಾಣಿಕೆಯನ್ನ ಅವರು ಮಾಡ್ತಾರೆ. ಹಸುಗಳ ಸಾಕಾಣಿಕೆಯಲ್ಲಿನ ಅವರ ಅನುಭವಗಳನ್ನ ಈಗ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಚೇತನ್. ನಮಸ್ಕಾರ ಸರ್. ಚೇತನ್, ಎಷ್ಟು ವಯಸ್ಸು ನಿಮಗೆ? ಸರ್, ನನಗೆ 32. 32 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ಸರ್, ನಂದು ITI ಆಗಿದೆ. ITI ಆಗಿದೆ. ಯಾವ ವಿಷಯದಲ್ಲಿ ITI ಮಾಡಿದ್ರಿ? ಫಿಟ್ಟರ್ ಅಲ್ಲಿ ITI ಮಾಡಿದ್ಮೇಲೆ ಮುಂದೆಲ್ಲೂ ಉದ್ಯೋಗಕ್ಕೆ ಹೋಗ್ಲಿಲ್ವಾ? ಹೋಗ್ಲಿಲ್ಲ, ಮನೆಯಲ್ಲೇ ಕೆಲಸಗಳಿದ್ದು, ಹಂಗಾಗಿ ಹೋಗೋಕೆ ಇಷ್ಟ ಆಗ್ಲಿಲ್ಲ ಹೊರಗಡೆಗೆ. ಮನೆಯಲ್ಲಿ ಅಂತ ಅಂದ್ರೆ ಮನೆ ಕೆಲಸಕ್ಕೆ ಮೊದಲಿಂದ ಕೂಡ ಹೊಂದ್ಕೊಂಡಿದ್ದು, ಹಂಗಾಗಿ ಮನೆಗೆ ಅಡ್ಜಸ್ಟ್ ಆದು. ಮನೆಯಲ್ಲೇ ನಮ್ದೇ ಇದೆಯಲ್ಲ, ಮಾಡಬಹುದಲ್ಲ ಅಂತ ಮಾಡ್ತ. ಈಗ ತಂದೆ ತಾಯಿ ಅವರೆಲ್ಲರೂ ಹೊರಗಡೆ ಹೋಗಿ ದುಡಿಬೇಕು ಮಾಡಬೇಕು ಆ ತರದ ಆಶಯ ವ್ಯಕ್ತಪಡಿಸ್ಲಿಲ್ವಾ? ಇಲ್ಲ ಇಲ್ಲ, ಅವರೇನು ಇದ್ ಮಾಡ್ಲಿಲ್ಲ. ಇಲ್ಲೇ ಮಾಡದ ಮಾಡು ನೀನು ಅಂತ ಇದ್ ಮಾಡಿದ್ರು. ಜಮೀನು ಎಷ್ಟಿತ್ತು ಚೇತನ್ ನಿಮ್ಗೆ? ಸರ್, ಜಮೀನು ನಮಗೆ ಒಂದು 12 ಎಕರೆ ಬರುತ್ತೆ. 12 ಎಕರೆ ಬರುತ್ತೆ. ಏನೇನು ಬೆಳ್ಕೊಳ್ತೀರಾ ಅದರಲ್ಲಿ? ಸರ್, ತೋಟ ಇದೆ, ತೆಂಗಿದೆ, ಅಡಿಕೆ ಇದೆ, ಸಪೋಟ ಇದೆ, ಜೋಳವನ್ನು ಮಾಡ್ತೀವಿ. ಅಡಿಕೆ ಮತ್ತೆ ತೆಂಗು ಎಷ್ಟಿದೆ? ಸರ್, ಅಡಿಕೆ ತೆಂಗು ಟೋಟಲ್ ಒಂದು 5 ಎಕರೆ ಬರುತ್ತೆ. 5 ಎಕರೆ ಬರುತ್ತೆ. ಈಗ ಅಡಿಕೆ ತೆಂಗು ಎರಡು ಒಟ್ಟಿಗೆ ಮಿಶ್ರ ಬೆಳೆಯಾಗಿ ಹಾಕೊಂಡಿದ್ರೆ? ಮಿಶ್ರ ಬೆಳೆಯಾಗಿ ಹಾಕೊಂಡಿದೀವಿ. ಈಗ ತೆಂಗಿನ ಜೊತೆಗೆ ಅಡಿಕೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ, ನಿಮ್ಮ ಅನುಭವದಲ್ಲಿ ಏನಂತೀರಿ? ಸರ್, ಬರುತ್ತೆ, ಬರಲ್ಲ ಅಂತ ಏನಿಲ್ಲ. ಈಗ ತೆಂಗೆಲ್ಲ ಫಸ್ಟ್ 40 ಅಡಿಗೆ ಮಾಡಿದಾರಲ್ಲ, ಅದೇ ಟೈಪ್ ಅಲ್ಲಿ ಇದ್ರೆ ಮಾಡಬಹುದು ಅಡಿಕೆ ತೆಂಗು. ಈಗ ತೆಂಗು 10 ಮಾಡ್ಬಿಟ್ಟು ಅಡಿಕೆ ಮಾಡಿದ್ರೆ ಅದು ಇಳುವರಿ ಬರಲ್ಲ. ಈಗ 40-40 8 ಅಡಿಗೆ ಆರಾಮಾಗಿ ಅಡಿಕೆ ಮಾಡಬಹುದು. ನೀವು ತೆಂಗಿನ ಎಷ್ಟೆಷ್ಟು ಅಡಿಗೆ ಹಾಕೊಂಡಿದ್ರಿ? ನಮ್ದೆಲ್ಲ ಸರ್ 40 ಅಡಿಗೆ 40 ಅಡಿಗೆ. ಹಂಗಾಗಿ ಅಡಿಕೆಗೆ ಏನ್ ತೊಂದ್ರೆ ಇಲ್ಲ? ಅಡಿಕೆಗೆ ಏನ್ ತೊಂದ್ರೆ ಇಲ್ಲ. ಅಡಿಕೆ 8-8 ಅಡಿಗೆ ಹಾಕೊಂಡಿದ್ರೆ? 8-9 ಹಾಕಿದೀವಿ ಅಡಿಕೆ. ಈ ಅಡಿಕೆಗೆ ಏನೆಲ್ಲ ಕೆಲಸ ಮಾಡ್ತೀರಾ ಒಳ್ಳೆ ಇಳುವರಿ ಬರಬೇಕು ಅಂತ ಹೇಳಿದ್ರಿ? ಸರ್, ಅಡಿಕೆಗೆ ಏನೂ ಅಲ್ಲ, ಮೇನು ದನಿನ ಗೊಬ್ಬರ ವಿತ್ ಗೋಡು ವರ್ಷ ಅದೇ ಮೇನು. ಇನ್ನೇನು ಅದಕ್ಕೆ ಇನ್ನೇನು ತೀರಾ ಬೇಸೆಯೇನೋ ಜಾಸ್ತಿ ಕೇಳಲ್ಲ. ಹಳ ಒಂದು ಹೊಡ್ಕೊಂಡ್ರೆ ಸಾಕು. ಕಳೆನಾಶಕ ಯೂಸ್ ಮಾಡಬಾರದು ಫಸ್ಟ್ ಆಫ್ ಆಲ್. ಕಳೆನಾಶಕ ನೀವು ಬಳಕೆ ಮಾಡೋದೇ ಇಲ್ಲ ತೋಟಕ್ಕೆಲ್ಲ? ಬಳಸೋದಿಲ್ಲ ಸರ್, ಬದಿಗೆ ಹೊಡೆಯಲ್ಲ, ಆಲ್ಮೋಸ್ಟ್ ಆಲ್ ಕಮ್ಮಿ. ಕಳೆನಾಶಕ ಬಳಸಿದ್ರೆ ಏನಾಗುತ್ತೆ ಸಮಸ್ಯೆ? ಇಳುವರಿ ಡೌನ್ ಆಗುತ್ತೆ, ಅದೇ ಸಾಕಲ್ಲ ಫಸ್ಟ್ ಆಫ್ ಆಲ್. ಹಂಗಾಗಿ 2 ಡಿಸ್ಕ್ ಹೊಡ್ಕೊಂಡ್ರೆ ಮುಗೀತು. ಕಲ್ಟಿವೇಟರ್ ಹೊಡೆಯಲ್ಲ, ಈಗಲ್ಲ 2 ಡಿಸ್ಕ್ 2 ಮಗ್ಳು ಹೊಡೆದ್ಬಿಟ್ಟು ಬುಡ ಇರಿಸ್ಕೊಂಡು ಡ್ರಿಪ್ ಇಡ್ತೀವಿ. ಡ್ರಿಪ್ ಇರೋಕೆ ಇನ್ನು ಆಯ್ ನೀರಿದೆ, ಆಯ್ ನೀರು ಬಿಡ್ತೀವಿ ಸ್ವಲ್ಪ. ಈಗ 6 ಡಿಸ್ಕು ವರ್ಷದಲ್ಲಿ ಎಷ್ಟು ಸರಿ ಹೊಡಿತೀರಿ? ಸರ್, ವರ್ಷದಲ್ಲಿ ಒಂದು 2-3 ಸತಿ ಹೊಡಿತೀವಿ. ಯಾವ್ಯಾವ ಸಂದರ್ಭದಲ್ಲಿ ಹೊಡಿತೀರಿ? ಆಲ್ಮೋಸ್ಟ್ ಆಲ್ ನಾವೆಲ್ಲ ಹೊಡೆಯೋದು ಇದ್ರ ಟೈಮಲ್ಲೇ, ಆಯುಧ ಪೂಜೆ ಕಳೆದಾದ್ಮೇಲೆ. ಅಲ್ಲಿವರೆಗೂ ಹೊಡೆಯಲ್ಲ. ಆಯುಧ ಪೂಜೆ ಕಳೆದಾದ್ಮೇಲೆ ಒಂದು 2-3 ಇದು ಹೊಡ್ಕೊಳ್ತೀವಿ. ಬೇಸಿಗೆಯಲ್ಲಿ ಒಂದು 2 ನೀರು ಹಾಯಿಸ್ಕೊಂಡು 1 ಸತಿ ಹೊಡ್ಕೊಂಡ್ರೆ ಮುಗೀತು ಅಷ್ಟೇ. 6 ಡಿಸ್ಕ್ ಹೊಡೆಯೋದ್ರಿಂದ ಏನು ಅನುಕೂಲ ಅಂತೀರಿ? ಸರ್, ಸೋಗೆ ಬಾಚಂಗಿಲ್ಲ, ಎಡೆಮಟ್ಟೆ ಬಾಚಂಗಿಲ್ಲ. ಅವೆರಡೇ ಬೆನಿಫಿಟ್. ಫಸ್ಟ್, ತೀರಾ ಆಳಕ್ಕೂ ಹೋಗಲ್ಲ, ಈ ಕಲ್ಟಿವೇಟರ್ ಅಷ್ಟು ಆಳ ಹೋಗಲ್ಲ. ತೀರ ಮೇಲೆ ಬರುತ್ತೆ, ಆಮೇಲೆ ಸೋಗೆ ಎಡೆಮಟ್ಟೆ ಪ್ರತಿಯೊಂದು ಕಟ್ಟಾಗುತ್ತೆ, ಯಾವುದು ಬಾಚ ಇದೇ ಇಲ್ಲ. ನೀವೇ ಇಟ್ಕೊಂಡಿದ್ದೀರಿ? ನಮ್ದೇ ಸ್ವಂತ ಇದೆ, ಟ್ರ್ಯಾಕ್ಟರ್ ಇದೆ ಸ್ವಂತ, ಅದ್ರಲ್ಲಿ ನೀವೇ ಹೊಡ್ಕೊಬಿಡ್ತೀರಿ? ನಾವೇ ಹೊಡ್ಕೊಳ್ತೀವಿ. ಈಗ ಅಕ್ಟೋಬರ್ ಟೈಮಲ್ಲಿ ನೀವು ಹೊಡಿತೀನಿ ಅಂತ ಹೇಳಿದ್ರಲ್ಲ, ಆ ಸಂದರ್ಭಕ್ಕೆ ಇನ್ನೂ ಅಡಕೆ ಕೊಯ್ಲು ಆಗಿರೋದಿಲ್ಲ ಅಲ್ವಾ? ಇಲ್ಲ, ಆಗಿರುತ್ತೆ, ಆಯುಧ ಪೂಜೆ ಸ್ಟಾರ್ಟ್ ಆಗಿರುತ್ತೆ. ಆದ್ರೆ ನಮ್ದು ಒಂದ್ ಸ್ವಲ್ಪ ತಗ್ಗಿಂದಿದಲ್ವಾ, ದೀಪಾವಳಿ ತನಕ ಮಳೆಗಾಲ ಮುಗಿಯೋ ತನಕ ಒಡಿಬೇಡಿ ಅಂತಾರೆ ಹಿಂದಿನಿಂದ, ಅದಕ್ಕೋಸ್ಕರ ನಾವು ಆ ಟೈಮ್ಗೆ ಸ್ಟಾರ್ಟ್ ಮಾಡೋದು. ಗೌರಿಲೆಲ್ಲ ಒಂದ್ ರೌಂಡ್ ಮಿಷಿನ್ ಅಲ್ಲಿ ಎಲ್ಲ ಹೊಡೆಸ್ಕೊಳ್ತೀವಿ, ಆಯುಧ ಪೂಜೆಯಿಂದ ಆಚೆಗೆ ಸ್ಟಾರ್ಟ್ ಮಾಡೋದು ಅಡಿಕೆಗೆಲ್ಲ. ಒಂದೆರಡು ಸಲ ಬೇಸೆ ಹೊಡ್ಕೊಬಿಟ್ಟು ನೀರು ಕೊಡಕ್ ಸ್ಟಾರ್ಟ್ ಮಾಡ್ಕೊತೀವಿ ದೀಪಾವಳಿ ಐತಿ. ನೆಕ್ಸ್ಟ್ ಮಧ್ಯದಲ್ಲಿ ಏನಾರ ಹಳ ಜಾಸ್ತಿ ಆದ್ರೆ ಮತ್ತೊಂದ್ ಸಲ ಹೊಡ್ಕೊಳ್ತೀವಿ ಅಷ್ಟೆ. ಈಗ ಅಡಿಕೆಗೆ ಕೊಟ್ಟಿಗೆ ಗೊಬ್ಬರ ಮಾತ್ರ ಹಾಕ್ತೀನಿ ಅಂತ ಹೇಳಿದ್ರಿ, ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರ ಮತ್ತೆ ಯಾವ ಸಂದರ್ಭದಲ್ಲಿ ಹಾಕ್ತೀರಿ? ಸರ್, ನಾವು ಅಡಿಕೆಗೆಲ್ಲ ಕರೆಕ್ಟಾಗಿ ಮಳೆ ಬೀಳೋ ಟೈಮ್ ಹೊತ್ತಿಗೆ ಎಲ್ಲ ತೋಟಕ್ಕೆ ಹೊಡೆದು ರೆಡಿ ಮಾಡ್ಕೊಂಡಿರ್ತೀವಿ. ಮಳೆ ಬಿದ್ದ ತಕ್ಷಣ ಸ್ಟಾರ್ಟ್ ಮಾಡ್ಬಿಡ್ತೀವಿ ಹಾಕೋಕೆ, ರೇತಿ ಮಳೆ ಬಿಟ್ಟು ಮುಂದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಹಾಕೋಕೆ. ಒಂದೊಂದು ಗಿಡಕ್ಕೆ ಎಷ್ಟು ಗೊಬ್ಬರ ಹಾಕ್ತೀರಿ? ತೆಂಗಿಗೆಲ್ಲ ಎರಡು ಬಾಣಲಿ ಬರುತ್ತೆ, ಅಡಿಕೆಗೆಲ್ಲ ಒಂದು ಬಾಣಲಿ. ಒಂದು ಬಾಣಲಿ ಸಾಕಾಗುತ್ತೆ? ಆಗುತ್ತೆ ಸರ್, ಒಂದು ಬಾಣಲಿ. ಈಗ ಅದಕ್ಕೆ ಪಾತಿ ಮಾಡಿ ಬುಡಕ್ಕೆ ಹಾಕ್ತೀರಾ ಅಥವಾ ಹಂಗೆ ಸುರಿತೀರಾ? ಹಾಕ್ತೀವಿ, ಹಂಗೆ ಪಕ್ಕಕ್ಕೆ ಹಾಕ್ಬಿಟ್ಟು ಇದು ಮಾಡ್ತೀವಿ. ನಮಗೆ ಗೋಡ್ ಮಾತ್ರ ಅದು ಸಿಕ್ಕಿದ್ರೆ ಎರಡು ಮೂರು ನಾಲ್ಕು ಬಾಣಲಿಗಟ್ಲೆ ಹಾಕ್ತೀವಿ. ಗೋಡನ್ನು ವರ್ಷ ವರ್ಷ ಹಾಕತ್ತೀರ? ವರ್ಷ ವರ್ಷ ಸಿಗಲ್ಲ, ಎರಡು ವರ್ಷಕ್ಕೊಂದ್ಸತಿ ಸಿಗ್ತಾ, ಒಂದ್ ಸ್ವಲ್ಪ ಜಾಸ್ತಿನೇ ಆದ್ರೂ ಅಲ್ಲಲ್ಲೇ ಸುರಿದು ಬಿಟ್ಟು ಹೊತ್ತಿಗೆ ಲೆವೆಲ್ ಲೆವೆಲ್ ಮಾಡ್ಕೊಬಿಟ್ಟು ಬೇಸ ಹೊಡ್ಕೊಬಿಡ್ತೀವಿ ಜಾಸ್ತಿ ಇದ್ರು. ಗೋಡ್ ಹಾಕೋದ್ರಿಂದ ಏನ್ ಅನುಕೂಲ ಅಂತಾರೆ? ಹೊಲಕ್ಕೆ ಫಲವತ್ತತೆ ಅಲ್ವಾ ಸರ್, ಅದು ಅದಕ್ಕೋಸ್ಕರ ಗೋಡ್ ಹಾಕಿ ಹಾಕ್ತೀವಿ. ಗೋಡನ್ನು ಕೂಡ ಹಾಕ್ತೀರಾ, ಜೊತೆಗೆ ಕೊಟ್ಟಿಗೆ ಗೊಬ್ಬರ ಕೂಡ ಹಾಕ್ತೀರಿ? ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಯಾವ ತಿಂಗಳಲ್ಲಿ ಕೊಡ್ತೀರಿ? ಸರ್, ಕೊಟ್ಟಿಗೆ ಗೊಬ್ಬರನ ನಾವು ರೇವತಿ ಮಳೆ ಇದಾಗುತ್ತಲ್ಲ, ರೇವತಿ ಮಳೆ ಹುಟ್ಟಿ ಒಂದ್ ಎರಡದ ಮಳೆ ಬಿದ್ದಾದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದ್ರೆ ಅಲ್ಲಿವರೆಗೂ ಎಲ್ಲ ತೋಟಕ್ಕೆ ಗೊಬ್ಬರ ಗಿಬ್ಬರ ಎಲ್ಲ ಹೊಡೆದು ರೆಡಿ ಮಾಡ್ಕೋಬೇಕು. ಈಗ ಒಂದ್ ಎರಡದ ಮಳೆ ಬಿತ್ತು ಅಂದ್ರೆ ತೋಟಕ್ಕೆ ಹೋಗಲ್ಲ, ಒಂದ್ ಸ್ವಲ್ಪ ಎರೆ ತೋಟ ಅಲ್ವಾ, ಟ್ರ್ಯಾಕ್ಟರ್ ಎಲ್ಲ ಹೋಗಕ್ಕಾಗದಿಲ್ಲ. ಅಷ್ಟೊಳಗೆ ಕಂಪ್ಲೀಟ್ ಮಾಡ್ಕೊಳ್ತೀವಿ, ಅಲ್ಲಿಂದ ಮುಂದಕ್ಕೆ ಲೇಬರ್ ಯಾವಾಗ ಸಿಗ್ತದ ಅಷ್ಟೊಳಗಡೆ ಹಾಕತ್ತೀವಿ. ಒಂದ್ ಹದಿನೈದು ದಿವಸ ಡಿಫ್ರೆನ್ಸ್ ಎಲ್ಲ ಹಾಕ್ತೀವಿ. ಒಟ್ಟಿಗೆ ಈಗ ಒಂದ್ ವರ್ಷನೂ ಕೂಡ ತಪ್ಪಂಗೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀರಿ? ಹಾ, ಒಂದ್ ವರ್ಷನೂ ತಪ್ಪಂಗೆ ಹಾಕ್ತೀವಿ. ಸಾಲ್ಟೇಜ್ ಆದ್ರೆ ಕುರಿ ಗೊಬ್ಬರ ತರಿಸ್ಕೊಂಡು ಹಾಕತ್ತೀವಿ, ಬಿಡಲ್ಲ, ಚೀಲದಲ್ಲಿ ಬರುತ್ತಲ್ಲ ಅದನ್ನ. ಹೇಗಿದೆ ಇಳುವರಿ? ಸರ್, ಇಳುವರಿ ಪರವಾಗಿಲ್ಲ, ಸ್ವಲ್ಪ ಡೌನ್ ಆಗಿದೆ ಈ ವರ್ಷ, ಹಂಗಾಗಿ ವರ್ಷ ವರ್ಷ ಚೆನ್ನಾಗಿರ್ತಾ ಇತ್ತು. ವರ್ಷ ವರ್ಷ ಇರೋದು ಏನಿರುತ್ತೆ, ಅದಕ್ಕಿಂತ ಒಂದ್ ಕ್ವಿಂಟಲ್ ಎರಡು ಕ್ವಿಂಟಲ್ ಐದು ಕ್ವಿಂಟಲ್ ಜಾಸ್ತಿ ಆಗೋದು. ಈ ವರ್ಷ ಒಂದ್ ಸ್ವಲ್ಪ ಓಸತಿಗಿಂತ ಕಮ್ಮಿ ಆಗಿದೆ. ಹಂಗಾಗಿ ಅಡಿಕೆಗೆಲ್ಲ ನೀರಾವರಿ ಹೆಂಗೆ? ಸರ್, ಅಡಿಕೆಗೆಲ್ಲ ಡ್ರಿಪ್ ಬೆಟರ್, ಡ್ರಿಪ್ ಇದ್ಬಿಟ್ರೆ ಕೆಲಸನೇ ಇರಲ್ಲ ಜಾಸ್ತಿ. ಡ್ರಿಪ್ ಇದ್ಬಿಟ್ರೆ ಆರಾಮಾಗಿ ಬರೀ ಮೋಟರ್ ಸ್ಟಾರ್ಟ್ ಆಯ್ತಲ್ವ ಅಂತ ಚೆಕ್ ಮಾಡ್ಕೊತಾ ಇದ್ರೆ ಮುಗೀತು. ಏನ್ ಡ್ರಿಪ್ ಬಿಟ್ಟು ಎರಡು ದಿವಸ ಕೆಲಸ ಇರುತ್ತೆ, ನೀಟಾಗಿ ವಾಷರ್ ಎಲ್ಲ ಕರೆಕ್ಟಾಗಿ ಕೂತಿದವ, ಟೂಬ್ ಕರೆಕ್ಟಾಗಿ ಹೋಗ್ತದವ ಅಂತ ಒಂದ್ ಎರಡ್ ಸತಿ ನೋಡ್ಕೊಬಿಟ್ರೆ ಇಡೀ ಮುಂಗಾರು ಮಳೆ ಬೀಳೋ ತನಕ ತೆಗಿದಂಗ್ ಬೇಕಾದ್ರೆ ಡ್ರಿಪ್ ಹಂಗೆ ಬಿಡ್ಕೊಂಡು ನಮ್ ಪಡಿ ನಾವು ಬರೀ ಬಾವಿ ಸ್ಟಾರ್ಟ್ ಆಗತ್ತಲ್ವ ಚೆಕ್ ಮಾಡಿ ಅಲ್ಲಿಗೆ ಹೋಗ್ತಾ ಇದೆಯಲ್ವ ನೀರು ನೋಡೋದಷ್ಟೇ. ಈ ಹಾಯ್ ನೀರಾದ್ರೆ ಹದಿನೈದು ದಿವಸ ಕಾಯಿಸ್ತಾ ಇರ್ಬೇಕು, ನೋಡ್ಬೇಕು. ಅದೇ ಹಿಂಸೆ, ಡ್ರಿಪ್ ಬಾರಿ ಬೆಟರ್ಸ್, ನೀರು ಉಳಿತಾಯ ಆಗತ್ತೆ, ಬಾರಿ ಈಸಿ ಡ್ರಿಪ್. ಆಮೇಲೆ ನಮಗೂ ಈಸಿ, ಅಡಿಕೆಗೂ ಬಾರಿ ಅನುಕೂಲ ಆಗುತ್ತೆ. ಈಗ ಯಾವಾಗ ಬೇಕು ಅವಾಗ ಸಡನ್ ಆಗಿ ಕೊಡ್ಬೋದು ನೀರ, ಎಲ್ಲದಕ್ಕೂ ಒಂದೇ ಸತಿ ಕೊಡ್ಬೋದು. ಈಗ ಹೆಚ್ಚು ಕಮ್ಮಿ ಒಂದ್ 5-6 ಜೆಟ್ ಹೊಡಿಯುತ್ತೆ ಅಂದ್ರೆ ಒಂದ್ ಎಕರೆ ಕಂಡೀಷನ್ ನೆನೆಯುತ್ತೆ ಟೂಬ್ ಅಲ್ಲಿ. ಹಂಗಾಗಿ ಯೋಚನೆ ಅಲ್ಲ, ಡ್ರಿಪ್ ಬಾರಿ ಬೆಟರ್ ಸರ್ ಅಡಿಕೆಗೆ. ನೀವು ಡ್ರಿಪ್ ಮಾಡ್ಸ್ಕೊಂಡಿದ್ದೀರಾ? ಸರ್, ನಾವೆಲ್ಲ ಡ್ರಿಪ್ಪೇ ಮಾಡಿರೋದು, ಒಂದ್ ಸ್ವಲ್ಪ ಒಂದ್ 2 ಎಕರೆ ಮಾತ್ರ ಮಾಡಿಲ್ಲ, ಎಲ್ಲ ಫುಲ್ ಡ್ರಿಪ್ ಆಗಿರೋದು ಸರ್. ಡ್ರಿಪ್ ಇರೋದ್ರಿಂದಾನೆ ಈಸಿ, ಇಲ್ಲ ಎಲ್ಲ ಹತ್ರ ಆಯ್ಸಕ್ ಹೋದ್ರೆ ಒಂದ್ ಮೂಲೆ ಆಯ್ಸಕ್ ಆಗಲ್ಲ ಅಡಿಕೆಗೆ. ಅಡಿಕೆಗೆ ಹೆಂಗೆ ಅಂದ್ರೆ 2 ದಿವಸಕ್ಕೆ 1 ದಿವಸನಾದ್ರೂ ಡೈಲಿ ನೀರು ಒಂದ್ 4 ಅವರ್ ಹೋಗ್ಲೇಬೇಕು ಆತರ. ಈ ಟೈಮಲ್ಲಿ ಅಡಿಕೆಗೆ ಮೋಸ್ಟ್ ಇಂಪಾರ್ಟೆಂಟ್ ನೀರು. ಎಷ್ಟು ವರ್ಷ ಆಯ್ತು ಡ್ರಿಪ್ ಮಾಡಿಸ್ಕೊಂಡು? ಸರ್, ಡ್ರಿಪ್ ಮಾಡಿಸಿ ಹೆಚ್ಚು ಕಡಿಮೆ 7-8 ವರ್ಷನೇ ಆಗಿ ಬಂದಿದೆ, 10 ವರ್ಷನೇ ಆಗಿದೆ. ಈಗ ಮತ್ತೆ ಮಾಡೋದಕ್ಕೂ ಡ್ರಿಪ್ ಮಾಡ್ಕೊಂಡೆ ಮಾಡ್ತಾ ಇರೋದು, ಡ್ರಿಪ್ ಇಲ್ದಲೇ ಮಾಡದೇ ಇಲ್ಲ. ನೀರು ಸಾಕಾಗ್ತಾ ಇದೆಯಾ ನಿಮಗೆ? ಸರ್, ನೀರು ಆಗ್ತಾ ಇದೆ, ಈ ವರ್ಷ ಆಗುತ್ತೆ ಮುಂದ್ವರೆಗೂ. ಸ್ವಲ್ಪ ಮಳೆಗಾಲ ಕಮ್ಮಿ ಆಗಿದೆ ಈ ಸತಿ, ಏನು ಒಂದು 28 ಇಂಚ್ ಆಗಿರ್ಬೋದು ನಮ್ಮ ಏರಿಯಾ ಅಷ್ಟೇ. ಈಗ ಡ್ರಿಪ್ ಚೆನ್ನಾಗಿ ಬಾಳಿಕೆ ಬರಬೇಕು ಅಂತ ಅಂದ್ರೆ ಎಲ್ಲ ಗಿಡಕ್ಕೂ ಏಕಕಾಲದಲ್ಲಿ ಸಮ ಪ್ರಮಾಣದಲ್ಲಿ ನೀರು ಹೋಗ್ಬೇಕು ಅಂತ ಹೇಳಿದ್ರೆ ಹೆಂಗೆ ನಿರ್ವಹಣೆ ಮಾಡ್ಬೇಕು ಅದನ್ನ? ಸರ್, ಅದನ್ನೆಲ್ಲ ನೀಟಾಗಿ ಸುತ್ತಿಡೋದು ಮೇನು, ಟೂಬು 8 ಅಡಿಗೊಂದಲ್ವಾ, ಒಂದ್ಸತಿ ಅನುಭವ, ಏನೊಂದ್ ಲೈನ್ 2 ಲೈನ್ ಅನುಭವ ಆದ್ರೆ ನಾವೇ ಮಾಡ್ಬೋದು, ಅದಕ್ಕೆ ನಿಮ್ಗೆ ಹೊರಗಡೆ ಬೇಕಾಗಲ್ಲ ಲೇಬರ್. ಈಗೆಲ್ಲ ಇನ್ನೂ ಮೆಥಡ್ಗಳು ಚೆನ್ನಾಗಿದೆ, ನಮ್ದೆಲ್ಲ ಕೆಳಗಡೆ ವಾಷರ್ ಬಗದ ಹಾಕ್ಬೇಕಿತ್ತು, ಈಗೆಲ್ಲ ಮೇಲ್ಗಡೆಗೆ ಬಂದಿದೆ ಟೋಪಿ, ಈಗೆಲ್ಲ ಹೊಸ ಸಿಸ್ಟಮ್ ಇನ್ನೂ ಚೆನ್ನಾಗಿದೆ. ಈಗೇನು ಲೇಡೀಸೇ ಮಾಡ್ಬೋದು ಬೇಕಾರೆ, ಆ ಥರ ಇದೆ. ಆದ್ರೆ ಮೇನ್ ಲಾಸ್ಟಿಗೆ ಏನಂದ್ರೆ ಸುತ್ತಿಡ್ಬೇಕಾದ್ರೆ ನಾವು ನೀಟಾಗಿ ಸುತ್ತಬಿಟ್ಟು ಆ ಮರದ ಹತ್ರ ಕರೆಕ್ಟಾಗಿ ಮೇಲಕ್ಕೆ ನೀಟಾಗಿ ಕಟ್ಬಿಡ್ಬೇಕು. ಮತ್ತೆ ಹೆಂಗಿದ್ರು 6 ತಿಂಗಳು ಬಿಚ್ಚೋದು, ಅಲ್ಲಿವರೆಗೂ ಬಿಚ್ಚಲ್ಲ. ನೀಟಾಗಿ ಟ್ರ್ಯಾಕ್ಟರ್ಗೆ ದನ ಕರುಗಳಿಗೆ ಸಿಗ್ದಂಗೆ ಮೇಕ್ ಇಟ್ಬಿಟ್ರೆ ಒಂದ್ ಸಣ್ಣ ಏಣಿ ಟೈಪ್ ಮಾಡಿ ಒಂದು 6 ಅಡಿ ಮೇಕ್ ಕಟ್ಬಿಟ್ರೆ ಸೂಪರ್ ಅದು, ಡ್ರಿಪ್ ಭಾರಿ ಬೆಸ್ಟ್. ಒಂದ್ ಆರಡಿ ಮೇಲಕ್ಕೆ ಇಡೋದು ಸೂಕ್ತ. ಅದೇ ಒಂದ್ ಆರಡಿ ಗಿಡದ ಮೇಕೆ ಒಂದ್ ಸ್ವಲ್ಪ ಎಡಕ್ತಂಗೆ ಒಂದ್ ಚೇರ್ ಗೀರ್ ಹಾಕೊಳಂಗ ಇಲ್ಲ ಒಂದ್ ಸಣ್ಣ ಏಣಿ ಮಾಡ್ಕೊಬಿಡೋದು. ಮೇಕೆ ಎತ್ತಿ ಆ ಬಾಳೆ ಕಟ್ಟಲೆ ಕಟ್ಬೋದು ಆರಾಮಾಗಿ. ಆ ಬಾಳೆ ಇಲ್ಲ ಅಂದ್ರೆ ಅಡಿಕೆ ಪಟ್ಟೆಲ್ ಕಟ್ಬೋದು ನೀಟಾಗಿ. ಎರಡ್ ಹತ್ರಕ್ಕೆ ಮರ ಕಟ್ಬಿಟ್ರೆ ಆರಾಮ ಒಂದ್ ನಾಲ್ಕೈದು ತಿಂಗಳು ಅದ್ರ ಮರದ ಮೇಲೆ ಆರಾಮಾಗಿರುತ್ತೆ. ಈ ಕಸ ಕಟ್ಕೊಳ್ಳೋದು, ತೊಂದರೆ ಆಗೋದು, ಪೈಪ್ ಹೊಡೆದೋಗೋದು ಆ ಥರದ್ದೆಲ್ಲ ಹೆಂಗೆ ನಿರ್ವಹಿಸ್ತೀರಿ? ಅಲ್ಲಿ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ. ಅಕಸ್ಮಾತ್ ಓವರ್ ಲೋಡ್ ಆದರೂ ಅಲ್ಲಿ ವಾಷರ್ ಕಿತ್ಕೊಂಡು ನೀರು ಅಲ್ಲಿ ಫೋರ್ಸ್ ಆಗಿ ಹೋಗೋದ್ಬಿಟ್ರೆ ಯಾವುದೇ ಕಾರಣಕ್ಕೂ ಪೈಪ್ ಹೊಡೆದೋಗುತ್ತೆ ಅವೆಲ್ಲ. ಇದು ಏನಾರ ನಿಮಗೆ ಶಿಲ್ಟ್ ಗಿಲ್ಟ್ ಜಾಸ್ತಿ ಇದ್ರೆ ಫಿಲ್ಟರ್ ಬರುತ್ತೆ ಬಾವಿ ಹತ್ರಕ್ಕೆ, ಫಿಲ್ಟರ್ ಹಾಕ್ಸ್ಕೊಂಡ್ರೆ ಬೆಟರ್. ಫಿಲ್ಟರ್ ಹಾಕೊಂಡ್ರೆ ಅಲ್ಲೆಲ್ಲ ನೀಟಾಗಿ ಫಿಲ್ಟರ್ ಆಗುತ್ತೆ, ಫಿಲ್ಟರ್ ಆಗಿ ಫುಲ್ ಕ್ಲಿಯರ್ ಆಗಿ ಬರುತ್ತೆ. ಅದೇ ಬಾವಿಲಿ ಶಿಲ್ಟ್ ಅಂತ ಬರುತ್ತೆ ಜಾಸ್ತಿ, ಅದೇನಾರ ಇದ್ರೆ ಹಂಗೆ ಮಾಡ್ಕೋಬೇಕು. ಇಲ್ವೋ ಏನ್ ಬೇಕಾಗಲ್ಲ, ಡೈರೆಕ್ಟಾಗಿ ಹಂಗೆ ಬಿಡ್ಕೋಬೋದು. ನಾವ್ ಯಾವ್ದಕ್ಕೂ ಫಿಲ್ಟರ್ ಹಾಕ್ಸಿಲ್ಲ ಇಲ್ಲಿವರೆಗೂ ಬರುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ಡ್ರಿಪ್ ಅಲ್ಲಿ ಎಂಡ್ ಕ್ಯಾಪ್ ಅಂತ ಕೊಟ್ಟಿರ್ತಾನೆ. ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಅದು ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಒಂದ್ ಅರ್ಧ ಗಂಟೆ ನೀರ್ ಬಿಡೋದು. ಅದೆಲ್ಲ ಕ್ಲಿಯರ್ ಆದಾಗ ನಮಗೆ ಅಲ್ಲಿ ಎಲ್ಲ ಗಲೀಜು ಅದ್ರಲ್ಲಿ ಆಚೆಗೆ ಬಂದ್ಬಿಡುತ್ತೆ. ಆಮೇಲೆ ಪೈಪ್ ಕಲೆಕ್ಷನ್ ಹೋಗುತ್ತೆ. ಅದು ಫಸ್ಟ್ ನಾವಲ್ಲೆಲ್ಲ ಆಚೆಗೆ ತೆಗೆದು ಬಿಡೋದು, ಆಮೇಲೆ ಡ್ರಿಪ್ ಕಲೆಕ್ಷನ್. ನಾವ್ ಯಾವ್ದಕ್ಕೂ ಫಿಲ್ಟರ್ ಹಾಕ್ಸಿಲ್ಲ, ಯಾಕೆಂದ್ರೆ ಯಾವ್ದು ಆತರ ಇದಿಲ್ಲ ಬಾವಿ ಶೀಲ್ಟ್. ಹಂಗ ನಡೀತಾ ಇದೆ. ಎಂಡ್ ಕ್ಯಾಪ್ ಪ್ರತಿ ಸಾರಿ ನೀರ್ ಬಿಡುವಾಗಲೂ ಕೂಡ ಓಪನ್ ಮಾಡ್ಬೇಕಾ? ಪ್ರತಿ ಸತಿನೂ ಅದನ್ನ ನಾವು ಬಿಡಬೇಕಾರೆ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೇದು. ಅದು ಬಿಚ್ಚಿಬಿಟ್ಟು ನೀರ್ ಬಿಟ್ಬಿಟ್ರೆ ಫುಲ್ ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಆಚೆಗೆ ಬಂದ್ಬಿಡುತ್ತೆ. ಏನ್ ಗಲೀಜು ಮಣ್ಣು ಗಿಣ್ಣು ಏನೇ ವಾಷರ್ ಕಿತ್ಕೊಂಡು ಒಳಗಡೆ ಹೋಗಿದ್ರು ಎಲ್ಲ ಅಲ್ಲಿ ಬಂದ್ಬಿಡುತ್ತೆ ಆಚೆಗೆ. ಆಮೇಲೆ ಅದನ್ನ ಎಂಡ್ ಕ್ಯಾಪ್ ಅನ್ನ ಕ್ಲೋಸ್ ಮಾಡ್ಕೊಂಡು ನೀರನ್ನ ಬಿಟ್ಕೋಬಹುದು. ಸರ್ ಅದು ಏನಿಲ್ಲ, ಥ್ರೆಡ್ ಇರುತ್ತೆ, ಥ್ರೆಡ್ ಸಿಸ್ಟಮ್ ಅಷ್ಟೇ. ಅದನ್ನ ಬಿಚ್ಚೋದು ಕ್ಲೀನ್ ಮಾಡೋದು ಎಲ್ಲ ನೀರು ಹೋದ ತಕ್ಷಣ ನೀರು ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಯಾವ ಟೈಪ್ ಇರ್ತದೆ. ಆಮೇಲೆ ಮತ್ತೆ ನೀಟಾಗಿ ಕ್ಯಾಪ್ ಹಾಕೊಳ್ಳೋದು ಅಷ್ಟೇ, ಅದು ಡ್ರಿಪ್ ಕಲೆಕ್ಷನ್ ಇರುತ್ತೆ ಯಾವಾಗಲೂ. ಈಗ ಸುಮಾರು 4 ಎಕರೆಯಿಂದ ನಿಮಗೆ ಎಷ್ಟು ಅಡಿಕೆ ಇಳುವರಿ ಸಿಗ್ತಾ ಇದೆ? ಸರ್ 4 ಆಗ್ತಾ ಇದೆ. ಈ ವರ್ಷ ಒಂದು ಅದೇ ಒಂದು 20 ಕ್ವಿಂಟಲ್ ಕಮ್ಮಿ ಆಯ್ತು, ಅವ್ರು 120ಕ್ಕೆ ಬಂದಿದ್ದೀವಿ, 200 ಆಗೋದು. ಅದೇ ಈ ವರ್ಷ ನಮಗೆ ಮಧ್ಯದಲ್ಲಿ ಕೈ ಕೊಟ್ಬಿಡ್ದು, ಈ ಡ್ರಿಪ್ ಎಲ್ಲ ಸುತ್ತ ಆಗಿರುತ್ತೆ, ಆಗ ಹೇಗೆ ಮಧ್ಯದಲ್ಲಿ ಗೌರಿಲಿ ವರ್ಷ ನೀರು ಹಾಯಿಸೋದು ಅಂದ್ರೆ ನಮಗೆ ಸಮಸ್ಯೆನೇ ಆಯ್ತದು. ಹಾಗೆ ಜೋಳ ಬೇರೆ ಮಾಡಿಬಿಟ್ಟಿದ್ದು, ಹಂಗಾ ಜೋಳಗೆ ಅದಕ್ಕೆ ಇದಕ್ಕೆ ಹೊಡೆಯಕ್ಕೆ ನಿಂತ್ಕೊಂಡು ಅದೊಂದು ಸ್ವಲ್ಪ ಕೊಡೋಕ್ಕಾಗಲಿಲ್ಲ, ಹಂಗಾಗಿ ಒಂದು ಸ್ವಲ್ಪ ಡೌನ್ ಆಗಿದೆ ಒಂದು 20 ಕ್ವಿಂಟಲ್ ಈ ವರ್ಷ. ಈ ಹಸುಗಳ ಸಾಕಾಣಿಕೆ ಯಾವಾಗ್ಲಿಂದ ಮಾಡ್ತಿದ್ರು ಚೇತನ್? ಸರ್ ನಾನು ಹಸುಗಳದ್ದು ಒಲೆಯಿಂದ ಒಂದು 7-8 ವರ್ಷ ಆಗಿದೆ ಸರ್. ಯಾಕೆ ಹಸು ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮ್ಗೆ? ಸರ್ ಮೊದ್ಲು ಮನೆಗೋಸ್ಕರ ಮಾಡಿದ್ದು, ಅದ್ರಲ್ಲಿ ಬಂದಿದ ಆದಾಯ ನೋಡಿ ಇರ್ಲಿ ಎರಡಕ್ಕಾಗತ್ತಲ್ಲ ಬೆನಿಫಿಟ್ ಅಂತ ಮಾಡ್ಕೊಂಡಿದ್ದು ನಾವು ಫಸ್ಟ್. ಈ ಕಡೆ ಗೊಬ್ಬರ ಉಳಿತಾಯ ಆಯ್ತು, ಈಗ ವರ್ಷ ವರ್ಷ ನಾವು ಮಿನಿಮಮ್ ಒಂದು 10 ಲೋಡ್ ಆದ್ರೂ ಕೊಂಡೋಗು ಹೊರಗಡೆಯಿಂದ. ಅದ್ಯಾಕೋ ಸೆಟ್ ಆಗ್ಲಿಲ್ಲ, ಅವರೆಲ್ಲ ತಿಪ್ಪೆ ಮೇಲೆ ಏನೇನೋ ಹಾಕಿರೋ ಮಣ್ಣು, ಅದ್ರ ಬದಲು ನಮ್ಮ ಮನೇಲಿ ಆಗುತ್ತಲ್ಲ ಅಂತ ಹೇಳಿ ನಾವು ಆ ಮುಖಾಂತರಕ್ಕೆ ಮೊದ್ಲು ಮಾಡ್ಕೊಂಡಿದ್ದು. ಈಗ ವರ್ಷಕ್ಕೆ ನಮ್ದೇ ಒಂದು 15 ಲೋಡ್ ಆಗುತ್ತೆ, ಸಾಕು ನಮಗೆ ಆಗುತ್ತಲ್ಲ ಇದು ಮಾಡ್ತೀವಿ. ಈಗ ಮನೆಗೋಸ್ಕರ ಹಸು ಸಾಕಾಣಿಕೆ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ, ಹೆಂಗೆ ಪ್ರಾರಂಭ ಆಯ್ತು ಹೇಳಿ, ಯಾಕೆ ಮನೆಗೋಸ್ಕರ ಅಂತ ಹೇಳಿ ತಗೊಂಡ್ರಿ? ಸರ್ ಮನೆಗೆ ನಮಗೆ ಡೈಲಿ ಬೆಳಗ್ಗೆ 1.5 ಲೀಟ್ರು ಸಂಜೆ 2 ಲೀಟ್ರು ಹಾಲು ಬೇಕಿತ್ತು. ಇನ್ನೂ ಒಂದು ಸ್ವಲ್ಪ ಎಕ್ಸಸ್ ಆಗಿಲ್ಲ, ನಾವು ಒಂದು ಸ್ವಲ್ಪ ಇನ್ನೂ ಇದಿತ್ತು, ಈಗ ಮಕ್ಕಳೆಲ್ಲ ಇದಾರೆ, ಹಂಗಾಗಿ ಬೇಕು ದಿವಸಕ್ಕೆ 4 ಲೀಟ್ರ್ ಹಾಲು ಬೇಕು ಮನೆಗೆ ಮೇನ್, ಅದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ದು. ಅದು ಒಂದು ಸ್ವಲ್ಪ ಲಾಭದಾಯಕ ಆಯ್ತು, ಆಮೇಲೆ ನಾವೇ ಮಾಡ್ತಾ ಇದ್ವಲ್ಲ ಆಗುತ್ತಲ್ಲ ಅಂತ ಹೇಳಿ, ಇಲ್ಲಿ ಒಂದ್ ಸ್ವಲ್ಪ ಲೇಬರ್ ಇದಾರೆ, ಒಬ್ರು ಇರ್ತಾರೆ, ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ. ಮನೆ ಆದ್ರದ್ದು ಏನ್ ಬಂಡವಾಳ ಆಗ ತಂದಿಲ್ಲ, ಎಲ್ಲ ಮನೆವೇ ಹುಟ್ಟಿ ಬೆಳೆದದ್ದೇ ಸಾಕಿ. ಈಗ ಒಂದ್ 6 ದೊಡ್ಡವಿದಾವೆ, ಒಂದ್ 4 ಪಡ್ಡೆ ಇದೆ, ಒಟ್ಟಿಗೆ ಒಂದ್ 10 ರಾಸ್ ಇದೆ ಸರ್. ಯಾವ ತಳಿ ಹಸುಗಳನ್ನು ಸಾಕಾಣ್ಕೊಂಡಿದ್ರಿ ಸರ್? ಎಲ್ಲ ಎಚ್ ಎಫ್ ಕ್ರಾಸ್, ಒಂದ್ 2 ಜರ್ಸಿ ಇದೆ. ಏನು ನಿಗಾ ಮಾಡ್ತೀರಾ ಅವಕ್ಕೆ ಪ್ರತಿ ದಿವಸ? ಸರ್ ಪ್ರತಿ ದಿವಸ ನೇಪೇರ್ ಇದೆ, ಚಾಪ್ ಕಟ್ರ್ ಇರುತ್ತೆ, ಚಾಪ್ ಕಟ್ರ್ ಅಲ್ಲಿ ಯೂಸ್ ಮಾಡ್ಕೊಂಡು ಮೇಂಟೈನ್ ಮಾಡ್ತೀವಿ. ಇನ್ನ ನಮ್ದೇ ಜೋಳ ಇರುತ್ತೆ, ಜೋಳ ಎಲ್ಲ ಯೂಸ್ ಮಾಡ್ಕೋತೀವಿ, ಇಬ್ಬನಿ ಜೋಳ ಬೆಳ್ಕೊತೀವಿ, ವರ್ಷಕ್ಕೆ ಒಂದು 3-4 ಎಕ್ಟರ್ ಇಬ್ಬನಿ ಜೋಳ ಬೆಳ್ಕೋತೀವಿ. ಆಗುತ್ತೆ ತೆಂಗಿನ ತೋಟ ಇದೆಯಲ್ಲ 1-2 ಎಕರೆ, ಅದ್ರಲ್ಲಿ ಯಾವಾಗ್ಲೂ ಒಂದ್ ಸ್ವಲ್ಪ ಜೋಳ ಬೆಳ್ಕೊಬಿಡ್ತೀವಿ. ಹೆಂಗ ತೆಂಗಿನ ನೀರು ಹಾಯಿಸ್ಬೇಕು ಬೇಸಿಗೆಯಲ್ಲಿ, 1-2 ಬೆಚ್ ಬೆಳ್ಕೊಳ್ತೀವಿ, ಅಷ್ಟೊಂದು ಮಳೆಗಾಲ ಹುಟ್ಟುತ್ತೆ ಆಗುತ್ತೆ. ಏನಾರ ಸಾಲ್ಟೇಜ್ ಆದ್ರೆ 1-2 ಟನ್ ಹೊರಗಡೆ ತಗೊಳ್ತೀವಿ ಈಗ ಬೇಸಿಗೆಗೆ. ಇದು ಮೆಕ್ಕೆಜೋಳ ಬೆಳಿತೀವಿ, ಅದ್ರದ್ದು ಒಂದ್ ಸ್ವಲ್ಪ ಸಿಪ್ಪೆ ಸಿಗುತ್ತೆ 100 ಕ್ವಿಂಟಲ್ದು, ಅದು ಸಿಪ್ಪೆ ಎಲ್ಲ ಹೊಟ್ಕೊಂಡ್ರೆ ಬೇಸಿಗೆಗೆ ಹಂಗ ಮೇಂಟೈನ್ ಆಗುತ್ತೆ ನಮಗೆ. ಬೇಸಿಗೆಗೆ ಆದ್ರೆ ಸಾಕು, ಇನ್ನ ಮಳೆಗಾಲ ಹುಟ್ಟಿದ್ರೆ ನಮ್ ಜಾಗದಲ್ಲಿ ಮೇಯ್ಕೊಂಡ್ರೆ ಸಾಕು ಜಾಗ ಆಗುತ್ತೆ. ಇನ್ನ ಒಳವಾದ ತೋಟದಲ್ಲಿ ಮೇಯಿಸ್ಕಿರ್ತಾರೆ, ಇನ್ ಮಳೆ ಜಾಸ್ತಿ ಆದ್ರೆ ಈ ಕಡೆ ನಮ್ಗೆ ಒಂದ್ ಸ್ವಲ್ಪ ಬಾರೆ ಜಮೀನ್ ಇದೆ, 1-2 ಎಕರೆ ಆ ಕಡೆ ಜಾಗ ಇದೆ, ಅಲ್ಲಿ ಮೇಯಿಸ್ಕೊಳ್ತೀವಿ. ಹಂಗಾಗಿ ಈ ಹಸುಗಳನ್ನ ಬಿಟ್ಟು ಮೇಯಿಸ್ತಾರೆ? ಸರ್ ಹಸುಗಳು ಹೊರಕ್ಕೂ ಬಿಡ್ತೀವಿ, ತೀರ ಏನು ಕಟ್ಟಾಕೆ ಮೇಂಟೈನ್ ಮಾಡಲ್ಲ, ಬೇಸಿಗೆಲ್ಲಿ ಒಂದ್ ಸ್ವಲ್ಪ ಕಟ್ಟಾಕಿ ಮೇಂಟೈನ್ ಮಾಡ್ತೀವಿ. ಆದ್ರೆ ನಮ್ ಜಮೀನ್ ಬಿಟ್ಟು ಬೇರೆ ಆಚೆಗೆ ಹೋಗಲ್ಲ, ಫಾರೆಸ್ಟ್ ಅಂಚಿಗೂ ಹೋಗಲ್ಲ ನಾವು. ನಮ್ಮ ಹತ್ರ ಫಾರೆಸ್ಟ್ ಹತ್ರ ಇದೆ, ಆದ್ರೆ ಫಾರೆಸ್ಟ್ಗೂ ಹೋಗಲ್ಲ, ನಮ್ ಜಮೀನಲ್ಲೇ ಮೇಕೊಳ್ತೇವೆ ಬರ್ತೇವೆ ಅಷ್ಟೇ. ತೀರ ಕಟ್ಟಾಕೇನ್ ಮೇಂಟೈನ್ ಮಾಡಲ್ಲ ಸರ್. ಈಗ ಬಿಟ್ಟು ಮೇಯಿಸಿದ್ರು ಕೂಡ ಚೆನ್ನಾಗಿ ಕಾಲಾಡ್ಕೊಂಡು ಒಳ್ಳೆ ಹಾಲು ಉತ್ಪಾದನೆ ಮಾಡ್ತವೆ ಅಂತ ಹೇಳ್ತಾರೆ. ಸರ್ ಆಗುತ್ತದು, ಆದರೆ ಈ ತುಂಬ ಗಬ್ಬ ಆದಾಗ ಒಂದು ತಿಂಗಳು ಆಚೆಗೆ ಬಿಡೋಕ್ಕಾಗಲ್ಲ. ಕರು ಹಾಕೋದಿನ್ನೊಂದು 15 ದಿವಸ ಅಂದ್ರೆ ಇದೆ ಅಂದರೆ ಅವಾಗ್ಲಿಂದ ಕರು ಹಾಕಿ ಒಂದೂವರೆ ತಿಂಗಳ ತನಕ ಆಚೆಗೆ ಬಿಡೋಕ್ಕಾಗಲ್ಲ. ಅದು ಬಿಟ್ಟರೆ ಇನ್ನು ಬಿಡ್ಬೋದು. ಅಲ್ಲಿ ಒಂದೂವರೆ ತಿಂಗಳು 2 ತಿಂಗಳು ಮನೆ ಹತ್ರ ಮೇಂಟೈನ್ ಮಾಡ್ತೀವಿ, ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ ಆಚೆಗೆ ಬಿಡೋಕ್ಕೆ. ಯಾಕೆಂದ್ರೆ ನಮ್ದು ಒಂದು ಸ್ವಲ್ಪ ಅಪ್ಪಿದೆಯಲ್ಲ, ಅಲ್ಲಿವರೆಗೂ ಹತ್ಲೇಬೇಕು. ಹಂಗೆ ಟಾರ್ ರೋಡು ಹೋಗ್ತವೆ, ಆದರೂ ಒಂದು ತಿಂಗಳು ಬಿಡೋಕ್ಕಾಗಲ್ಲ. ಒಂದೊಂದೂವರೆ ತಿಂಗಳಂತೂ ಬಿಡೋಲ್ಲ. ಕರು ಹಾಕೋ ಟೈಮಲ್ಲಿ ಕರು ಹಾಕೋದ್ಮೇಲೆಲ್ಲ ಸೇರಿ ಒಂದೂವರೆ ತಿಂಗಳು ಬಿಡೋಲ್ಲ. ಒಂದೂವರೆ ತಿಂಗಳು ಕಳೆದಾದ್ಮೇಲೆ ಆಚೆಗೆ ನಾವು ಬಿಡ್ತೀವಿ ಅವನು. ಒಟ್ಟಿಗೆ ನಾವು ತೀರಾ ಏನು ಮನೆ ಹತ್ರನೇ ಕಟ್ಟಾಕ್ ಮೇಂಟೈನ್ ಮಾಡಲ್ಲ. ನಮ್ಮ ಜಮೀನಿಗೆ ಏನು, ನಮ್ಮ ಶೆಡ್ಡಿಂದ ಒಂದು 1/2 ಕಿಲೋಮೀಟರ್ ಸುತ್ತಾನೆ ಜಮೀನು. ಒಂಥರ ವಾಕಿಂಗ್ ಆದಂಗೆ ಆಗ್ತಾವಕ್ಕ ಸುಮ್ಮನೆ ಇದೀವಿ ಅಷ್ಟೇ. ಈಗ 2 ತಳಿ ಹಸುಗಳನ್ನು ಸಾಕೊಂಡಿದ್ದೀನಿ ಅಂತೇಳಿ ಹೇಳಿದ್ರಿ, HF ಮತ್ತೆ ಜರ್ಸಿ ಎರಡನ್ನು ಕೂಡ ಸಾಕೊಂಡಿದ್ದೀನಿ ಅಂತೇಳಿ. ಹಿಂಗೆ ಬೇರೆ ಬೇರೆ ತಳಿಗಳನ್ನು ಒಟ್ಟಿಗೆ ಸಾಕೋದ್ರಿಂದ ಏನು ಅನುಕೂಲ ಅಂತೀರಿ? ಸರ್ ಈಗ ಜರ್ಸಿದು ಹಾಲು ಮನೆಗೋಸ್ಕರ ಆಗುತ್ತೆ, HF ಡೈರಿಗೆ ಆಗುತ್ತೆ ಅನ್ನೋದು ಒಂದಿದು. ಆದರೆ ಎರಡು ಮಿಕ್ಸಲ್ಲಿ ಕೊಡ್ತೀವಿ ನಾವು ಡೈರಿಗೆ, ಎರಡು ಮಿಕ್ಸ್. ಯಾಕೆಂದ್ರೆ ಈಗ ಎಲ್ಲ ಮಿಷಿನಲ್ಲೇ ಕರಿಯೋದು, ಕೈಯಲ್ಲಿ ಕರಿಯಲ್ಲ. ಕೈಯಲ್ಲೆಲ್ಲ ಕರಿಯೋಕ್ಕೋದ್ರೆ ಕಷ್ಟ ಆಗುತ್ತೆ, ಇಲ್ಲಾಂದ್ರೆ ಇಲ್ಲಿವರೆಗೂ ಮಾಡೋಕ್ಕೆ ಆಗ್ತಿರಲಿಲ್ಲ. ಎಲ್ಲ ಮಿಷಿನ್ ತೊಗೊಂಡೆ ನಾನು 5 ವರ್ಷದ ಮೇಲೆ ಆಗೋಯ್ತು. ಎಲ್ಲ ಮಿಷಿನು, ಹಾಲು ಕರಿಯೋಕ್ಕೂ ಮಿಷಿನು, ಚಾಪ್ ಕಟ್ರು ಇದೆ, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮಿಷಿನೇ. ಹಂಗಾಗಿ ಮಿಷಿನ್ ಇದೆ. ಈಗ ಬರೀ HF ಆದರೆ ಡಿಗ್ರಿ ಕಂಪ್ಲೇಂಟು, ಫ್ಯಾಟು ಅದು ಇದು ಕಂಪ್ಲೇಂಟ್ ನಿಲ್ತಾರೆ. ಜರ್ಸಿ ವಿತ್ ಅದು ಎರಡೂ ಆದರೆ ಡಿಗ್ರಿ ಫ್ಯಾಟ್ ಪ್ರತಿಯೊಂದಕ್ಕೂ ಬೆನಿಫಿಟ್ ಇರುತ್ತೆ. ಅದಕ್ಕೋಸ್ಕರ ಜರ್ಸಿ ಇರಲೇಬೇಕು ಅಂತ ಹೇಳಿ 1-2 ಸಾಕೊಳ್ತೀವಿ, ವಿತ್ HF 4 ಇರುತ್ತೆ. ಈಗ ಹಸಿ ಹುಲ್ಲನ್ನ ನೀವೇ ಬೆಳ್ಕೊಳ್ತೀರಾ ಮತ್ತೆ ಬೇರೆ ಬೇರೆ ಮೂಲದಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ, ಒಣ ಹುಲ್ಲು ಬಳಕೆ ಮಾಡೋದಿಲ್ವಾ? ಸರ್ ಒಣ ಹುಲ್ಲು ಮಾಡ್ತೀವಿ. ಈ ಜೋಳ ದೊಲ್ ಜೋಳ ಇದೆಯಲ್ಲ ಅದನ್ನ ಬೆಳಿತೀವಲ್ಲ, ಅದನ್ನೇ ಒಣ ಹುಲ್ಲಿಗೆ ಇದು ಮಾಡ್ಕೊಳ್ತೀವಿ ಸಿಪ್ಪೆ. ಅದು ಈಗ ನಮ್ದೇ ಒಂದು 100 ಕುಂಟಲ್ ಜೋಳ ಆಗುತ್ತೆ, ಅದ್ರ ಸಿಪ್ಪೆ ಹೊಟ್ಟುತ್ತೀವಿ. ವಿತ್ ಇಬ್ಬನಿ ಜೋಳ ಅಂತ ಬರುತ್ತೆ. ಈ ರಾಗಿ ಹುಲ್ಗಿಂತ ಅದ್ ಬೆಟರ್ ನನಗೆ. ಈಗ ರಾಗಿ ಹುಲ್ದು ಲೇಬರ್ ಸಿಗಲ್ಲ, ಕುಯ್ಯಕ್ ಸಿಗಲ್ಲ. ಇಬ್ಬನಿ ಜೋಳ ಅಂದ್ರೆ 3 ಟ್ಯಾಕ್ಟರ್ ಬೆಳ್ಕೊಬಿಡ್ತೀವಿ ವರ್ಷಕ್ಕೆ. ಅದು ರಾಗಿ ಹುಲ್ ಲೆಕ್ಕಾಚಾರ ಮೇಂಟೈನ್ ಆಗುತ್ತೆ. ಅದನ್ನ ಮಳೆಗಾಲಕ್ಕೆ ಆಗುತ್ತೆ ಅಂತ ಅದನ್ನ ಇಟ್ಕೊಳ್ತೀವಿ. ಈ ಜೋಳ ಇದೆಯಲ್ಲ, ಜೋಳ ಸಿಪ್ಪೆ ಮತ್ತೆ ವಿತ್ತು ಈಗ ಹಸಿರು ಬೆಳಿತೀವಿ. ಈಗ ಆಲ್ಮೋಸ್ಟ್ ಆಲ್ ನಂದೊಂದು 10 ಕ್ವಿಂಟಲ್ ಯಾವಾಗ್ಲೂ ನೇಪೇರ್ ರೆಡಿ ಇರುತ್ತೆ. ಈಗ ರೊಡಿತಾ ಇರ್ತೀವಿ, ಈ ಕಡೆ ಕುಯ್ಕದೆ ಬರ್ತಾ ಇರುತ್ತೆ. ಇನ್ ವಿತ್ ತೋಟದಲ್ಲಿ ಒಂದಿಷ್ಟು ಬೆಳ್ಕೊಳ್ತಾ ಇರ್ತೀವಿ. ಸಾಲ್ಟೇಜ್ಗೆ ಏನಾದ್ರು ಈಗ ಹಸುಗಳು ಬೇಸಿಗೆ ಟೈಮಲ್ಲಿ ಕರು ಹಾಕೋವಿದ್ದಾವೆ ಅಂದ್ರೆ ಹೊರಗಡೆಯಿಂದ ಒಂದು 2 ಟನ್ ತಗೊಳ್ತೀನಿ. ನಂದೇ ಟ್ರ್ಯಾಕ್ಟರ್ ಹೋಗಿ ತಗೊಬಂದ್ಬಿಟ್ಟು ಮನೆ ಹತ್ರ ನಿಲ್ಲಿಸ್ಕೊಂಡು ಸೇಲರ್ ಟೈಪ್ ಮಾಡ್ಕೊಂಡು ತಿನ್ನಿಸ್ಕೋತೀವಿ. ಜೊತೆಗೆ ನೇಪೇರು ಎಷ್ಟು ಎಕರೆಗೆ ಹಾಕೊಂಡಿದ್ರಿ? ಸರ್ ನೇಪೇರು ಒಂದು 10 ಕ್ವಿಂಟಲ್ ಇದೆ. ಬದಗಿದೆಲ್ಲ ಇದೆ. ಬದದ್ದೆಲ್ಲ ಏನು ಅಂದ್ರೆ ಮಳೆಗಾಲ ಮುಗಿಯೋದ್ರೊಳಗಡೆ 2-3 ಬ್ಯಾಚ್ ಕುಯ್ತಿದ್ವಿ ಅಷ್ಟೇ. ಅದಾದ್ಮೇಲೆ ನಾನು ಸಪ್ರೇಟ್ ಆಗಿ 10 ಕ್ವಿಂಟಲ್ ಇದೆಯಲ್ಲ, ಅದು ಯಾವಾಗ್ಲೂ ಇರುತ್ತೆ. ಅದಕ್ಕೆ ಜೆಟ್ ಸಿಸ್ಟಮ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಯಾವಾಗ್ಲೂ ಜೆಟ್ ಹೊಡ್ಕೊಳ್ಳೋದು ಬೇಸಿಗೆಲಿ ಒಂದು 2-2 ಅದು ಯಾವಾಗ್ಲೂ ಸಿಗ್ತಾ ಇರುತ್ತೆ. ಬದಿಂದ ಮಾತ್ರ ಮಳೆಗಾಲದಲ್ಲಿ 2 ಬ್ಯಾಚ್ ಕುಯ್ಬಹುದು ಅಷ್ಟೇ. ನೇಪೇರ್ ಹುಲ್ನ ಇಷ್ಟಪಟ್ಟು ತಿಂತಾವ ಹಸುಗಳು? ಸರ್ ಬರೀ ನೇಪೇರ್ಗಾದ್ರೆ ಹಾಲು ಬರಲ್ಲ. ವಿತ್ತು ನಾವು ಈ ಮೇತೆ ಜೋಳದಿದೆಯಲ್ಲ ಇದನ್ನ ಬೆಳ್ಕೊಳ್ತಾ ಇರ್ತೀವಿ ಮಳೆಗಾಲದಲ್ಲಿ. ಅದನ್ನ ಮಿಕ್ಸಿಂಗ್ ಅಲ್ಲಿ ಹಾಕ ಹೋಗ್ತೀವಿ. ಹಂಗ ನಡೆಯುತ್ತೆ. ತಿಂಡಿ ಏನೇನು ಬಳಕೆ ಮಾಡ್ತೀರಿ? ಸರ್ ತಿಂಡಿ ಕಡಲೆಕಾಯಿ ಹಿಂಡಿ ಕೊಡ್ತೀವಿ, ಪಾಲಿಶ್ ತೌಡ್ ಇದೆ. ಪಾಲಿಶ್ ತೌಡು ವಿತ್ ಡೈರಿ ಬೂಸ ಬರುತ್ತೆ, ಅದನ್ನಾದ್ರೂ ಯೂಸ್ ಮಾಡ್ತೀವಿ ಅಷ್ಟೇ. ಅಷ್ಟನ್ನ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಒಂದ್ ದಿವಸದಲ್ಲಿ? ಸರ್ ಅದನ್ನ ಈಗ ಹಾಲು ಬರೋದ್ರ ಮೇಲೆ ಹೋಗುತ್ತೆ. ಈಗ ಒಂದು 7-8 ಕೊಡೋವಿದಾವೆ ದೊಡ್ಡವು, ಅವಕ್ಕೆಲ್ಲಕ್ಕೂ 1-1.5 ಕೆಜಿ 2 ಕೆಜಿ ಬೀಳ್ಬೇಕು ಫೀಡು. ಕಡಲೆಕಾಯಿ ಹಿಂಡಿ ಎಲ್ಲ 1/2 ಕೆಜಿ 6 ಇಂಚಿ ಬೀಳ್ಬೇಕು. ವಿತ್ ಪಾಲಿಶ್ ತೌಡು 1/2 ಕೆಜಿ 1 ಕೆಜಿ ಈ ಟೈಪಲ್ಲಿ ಒಂದು 8 ಲೀಟ್ರ್ 9 ಲೀಟ್ರ್ ಕೊಡೋಕೆ ಹಾಕ್ಲೇಬೇಕು. ಕಮ್ಮಿ ಆದಂಗೆ ಅದನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ. ಈಗ 4 ತಿಂಗಳು ಬರುತ್ತೆ ಅವಾಲು, ಇಂಜೆಕ್ಷನ್ ತಗೊಂಡಾದ್ಮೇಲೆ ಡೌನ್ ಆಗ್ತಾ ಬರುತ್ತೆ. ನಾವು ಅದನ್ನು ಕಮ್ಮಿ ಮಾಡ್ತಾ ಬರ್ತೀವಿ. ಸೈಲೇಜು ಅದನ್ನೆಲ್ಲ ಏನು ಮಾಡ್ಕೊಳ್ಳಲ್ವಾ? ಸರ್ ಸೈಲೇಜು ಬ್ಯಾಗ್ ಇದೆ, ಅದೇ ಮೇತೆ ಜೋಳ ತಂದಾಗ ಮಾತ್ರ ಬ್ಯಾಗಿಗೆ ತುಂಬಿ ಇಟ್ಕೊಬಿಡ್ತೀವಿ. ಒಂದೇ ಸತಿ ಮಿಷಿನಲ್ಲಿ ಕಟ್ ಮಾಡಿ ತುಂಬಿಟ್ಕೊಳ್ಳೋದು. ಈ ನೇಪೇರ್ ಡೈಲಿ ಕುಯ್ತೀವಲ್ಲ ಅದ್ರ ಜೊತೆಗೆ ಅದು ಅದು ಮಿಕ್ಸಿಂಗ್ ಅಲ್ಲಿ ಮಾಡಿ ಹಾಕೋದು, ಆ ಟೈಪ್ ಮಾಡ್ಕೊಬಿಟ್ಟಿದೀವಿ. ಸೈಲೇಜ್ ಅಂತ ಹೇಳಿ ಅದಕ್ಕೆ ಬೆಲ್ಲದ ನೀರು ಆ ಥರದಲ್ಲೇನು ಹಾಕಕ್ಕೆ? ಅದಕ್ಕೇನು ಹಾಕಲ್ಲ ಸರ್, ಬೆಲ್ಲದ ನೀರೇನು ಹಾಕಲ್ಲ. ಸುಮ್ಮನೆ ಹಂಗೆ ಬ್ಯಾಗಿಗೆ ತುಂಬಿಟ್ಕೊಳ್ತೀವಿ. ಅದರಲ್ಲಿ ಮೇಯ್ನ್ ಮೇತೆ ಜೋಳ ಇರುತ್ತಲ್ಲ, ಅದಕ್ಕೆ ಅದು ಬೇಜನ್ ಟೇಸ್ಟ್ ಇರುತ್ತೆ. ಹಂಗಾಗಿ ಅದಕ್ಕೋಸ್ಕರ ಅದೇ ಸಾಕಲ್ಲ. ಅದ್ರ ಜೊತೆ ಡೈಲಿ ಈಗ ಹಸಿರು ಮೇವು ಅಂತ ನಾವು ನೇಪೇರ್ ಇದೆ, ನೇಪೇರ್ನ ಇದ್ ಮಾಡಿಕೊಳ್ತೀವಿ. ಈಗ ಕೊಟ್ಟಿಗೆ ಹೇಗೆ ಮಾಡ್ಕೊಂಡಿದ್ದೀರಿ? ಸರ್ ಕೊಟ್ಟಿಗೆ ಎಲ್ಲ ಫುಲ್ ಗಾರೆ ಇದೆ, ಎಲ್ಲ ಗಾರೆ ಕೊಟ್ಟಿಗೆಗಳು ಇರೋದು. 2 ವಾರಕ್ಕೊಂದು ದಿವಸ ವಾಷಿಂಗ್ ಮಾಡ್ಕೋತೀವಿ. ಡೈರೆಕ್ಟ್ ಬಾವಿ ನೀರು ಬರ್ತವೆ, ಅದರಲ್ಲಿ ವಾಷಿಂಗ್ ಮಾಡ್ಕೋತೀವಿ. ಒಂದು ಮಾತ್ರ ಈ ಬೇಸಿಗೆಯಲ್ಲಿ ಈಗ ಒಂದು 3-4 ತಿಂಗಳು ಮನೆ ಹತ್ರ ಕಟ್ಟೋದ್ರಿಂದ ಒಂದು ಕಲ್ಲಿನ ಕೊಟ್ಟಿಗೆ ಇದೆ, ಅದಕ್ಕೆ ಈಗ ಅದು ಯಾಕೋ ಕಲ್ಲಿನ ಕೊಟ್ಟಿಗೆ ಜಾರಾಡುತ್ತೆ ಅಂತ ಮ್ಯಾಟ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಪರವಾಗಿಲ್ಲ ಮ್ಯಾಟು, ಅದು ಈ ಮಂಡಿ ಎಲ್ಲ ಕೀಳೋದು ಅದೆಲ್ಲ ತಪ್ಪುತ್ತೆ ಮ್ಯಾಟಿಂದ. ಗಾರೆ ಕೊಟ್ಟಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ನಮ್ದು, ಚೆನ್ನಾಗಿದೆ. ಹಂಗಾಗಿ ಕಲ್ಲಿನ ಕೊಟ್ಟಿಗೆಗೆ ಮಾತ್ರ ಮ್ಯಾಟ್ ಹಾಸಿದ್ದೀನಿ. ಈ ಮ್ಯಾಟ್ ಬಳಕೆ ಮಾಡೋದ್ರಿಂದ ಏನೇನು ಅನುಕೂಲ ಹಸುಗಳಿಗೆ ಅಂತೀರಿ? ಸರ್, ಅದೇ ಮ್ಯಾಟ್ ಅನುಕೂಲ ಅಂದ್ರೆ ಕಲ್ಲಿನ ಕೊಡುಗೆಗೆಲ್ಲ ಬೇಕೇ ಬೇಕು ಮ್ಯಾಟು, ಗಾರೆ ಕೊಡುಗೆಗೆ ಅವಶ್ಯಕತೆ ಇಲ್ಲ. ಗಾರೆ ಕೊಡುಗೆ ನಾವು ಮಾಡಿಸ್ಬೇಕಾದ್ರೆ ರಫ್ ಆಗಿ ಮಾಡಿಸ್ಬಿಟ್ರೆ ಅದು ಅಷ್ಟು ಸುಲಭವಾಗಿ ನಯಸಾಗಲ್ಲ, ಹಸ್ಕುಳಿಗೆ ಪ್ರಾಬ್ಲಮ್ ಆಗಲ್ಲ, ಜಾರಲ್ಲ. ಈಗ ನಾವೇನು ಸಂಜೆ ಒಂದು 6:30-7 ಒಳಗೆ ಕಟ್ಟಿದ್ರೆ ಬೆಳಗ್ಗೆ 6 ಆಚೆ ಕಟ್ಬಿಡ್ತೀವಿ. ಗಾರೆ ಕೊಡುಗೆಲ್ಲ ಅಷ್ಟೇ ಇರೋದು, ಸಂಜೆ ಒಂದು 6:30 ಬೆಳಗ್ಗೆ ಒಂದು 6 ಅಷ್ಟೊಳಗಡೆ ಆಚೆ ಕಟ್ಬಿಡ್ತೀವಿ. ಮತ್ತಿನ ಗಾರೆ ಕೊಡುಗೆ ನಾಳೆ ಸಂಜೆಗೆ ಆ ತರ, ಬೆಳಗ್ಗೆ ಅಂದ್ರೆ ನಮ್ಗೆ ಹೊರಗಡೆ ಇರ್ತವೆ. ಹಂಗಾಗಿ ಅಷ್ಟೇನು ಇದಾಗಿಲ್ಲ ಕೊಡುಗೆ ನಮ್ ತಲೆ. 7-8 ಆಯ್ತು, ಏನೋ ಜಾರು ಇದೇನು ಸಮುದ್ರ ಒಂದು ಸ್ವಲ್ಪ ರಫ್ ಮಾಡಿಸಿದ್ರು ಚೆನ್ನಾಗಿ, ಚೆನ್ನಾಗಿದೆ ಕೊಡುಗೆ, ಅದಕ್ಕೇನು ಮ್ಯಾಟ್ರಸ್ ಇಲ್ಲ. ಈ ಕಲ್ಲಿನ ಕೊಡುಗೆಗೆ ಮಾತ್ರ ಮ್ಯಾಟ್ರಸ್ ಇದೆ. ಕೊಟ್ಟಿಗೆ ಶುಚಿತ್ವ ಬಹಳ ಮುಖ್ಯ, ಹಸುಗಳು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಶುಚಿತ್ವಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಮಾಡ್ತೀರಿ ಸರ್? ಈಗ ಕೊಟ್ಟಿಗೆ ವಾರಕ್ಕೊಂದಿವಸ ತೊಳಿತೀವಿ ನೀಟಾಗಿ, ಸುತ್ತ ಹೊರಗಡೆ ಎಲ್ಲ ಒಂದ್ಸತಿ ಔಷಧಿ ಹೊಡ್ಕೊಳ್ತಿರ್ತೀವಿ. ಈ ಮೆಡಿಕಲ್ ಅಲ್ಲಿ ಸಿಗುತ್ತೆ ಔಷಧಿ, ಅದು ಕೊಟ್ಟಿಗೆ ಸುತ್ತ ಸೊಳ್ಳೆಗೆ ನೋಡಕ್ಕೆ. ಆಮೇಲೆ ಮೆಡಿಕಲ್ ಅಲ್ಲಿ ಈಗ ಸೋಪ್ ಬಂದಿದೆ, ಆ ಸೋಪ್ ಒಂದು ಹಚ್ಕೊಳ್ತಾ ಇರ್ತೀವಿ 15 ತಿಂಗಳಿಗೆ. ಮೈ ತೊಳೆದಾಗ ಹಚ್ಚಿಬಿಟ್ರೆ ಬೆವ ನೀರು ಮಾಡಿ ಈ ನೊಣ ಕೂರಲ್ಲ, ಮೇಯ್ನ್ ನೊಣ ಕೂರಲ್ಲ, ಇಲ್ಲ ಅಂದ್ರೆ ಕಿತ್ತಾಕ್ಬಿಡ್ತದೆ ಸರ್. ಅದು ಹಚ್ಚಾದ್ಮೇಲೆ ನೊಣನೆ ಕೂರಲ್ಲ ಬೆನ್ ಮೇಲೆ, ಒಂದೇ ಒಂದು ಗಾಯ ಆಗಬಿಡಲ್ಲ, ಆ ತರ ಇರ್ತವೆ. ಆಮೇಲೆ ಒಂದು ಡ್ರಾಪ್ ಸಿಗುತ್ತೆ, ಆ ಡ್ರಾಪ್ನ ಬೆನ್ನಿಗೆ ಹಾಕೋಬಿಡ್ತೀವಿ. ಮೈ ತೊಳೆದಾಗ ಹಾಕ್ಬಿಟ್ರೆ ಇನ್ನು 15-20 ಉಣ್ಣೆ ಗಿಣ್ಣೆ ಒಂದೂ ಇರಲ್ಲ, ಬಿದ್ದೋಗ್ಬಿಡ್ತಾ ಡ್ರಾಪಿಗೆಲ್ಲ. ಹಂಗಾಗಿ ಅದೇ ಪರವಾಗಿಲ್ಲ ಅನ್ನಿಸ್ತು, ಆ ಡ್ರಾಪ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಪ್ರತಿ 15 ಒಂದ್ಸರಿ ಈ ಕೆಲಸ ಮಾಡ್ತೀರಿ? ಉಣ್ಣೆ ಔಷಧಿ ಹೆಚ್ಚಿಗೆ 2 ಒಂದ್ಸತಿನ ಹಾಕೋದು, ಇದನ್ನ ಮಾತ್ರ ಸೋಪ್ನ 15 ಮೈ ತೊಳೆದ ದಿವಸ ಅವತ್ತು ಹಚ್ಲೇಬೇಕು ವಾಪಸ್ ರಿಟರ್ನ್. ಇಲ್ಲ ಅಂದ್ರೆ ಹಚ್ಚದಲ್ಲೇ ಬಿಟ್ಟೆ ಅಂದ್ರೆ 2 ಸ್ಟಾರ್ಟ್ ಆಗ್ಬಿಡ್ತಾವೆ ನೊಣ ಕೂರೋದು, ಹಸ್ಗಳು ಗಾಯನೇ ಮಾಡ್ಕೊಬಿಡ್ತವೆ. ಆ ನೊಣ ಕಚ್ಚಿದ್ಕೆ ಈ ಮರ ಗಿರ ಉಜ್ಜೋದು ಹೋಗಿ ಅದೆಲ್ಲ ಮಾಡ್ಬಿಡ್ತವೆ, ಅದು ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಬಿಡೋದೇ ಇಲ್ಲ, ಮೈ ತೊಳೆದ ತಕ್ಷಣ ಅವಾಗಲೇ ಸಂಜೆ ಮೇಲೆ ಅವಾಗಲೇ ಹಚ್ಚಿಬಿಡ್ತೀವಿ. ಅದು ಒಂದು ಸ್ವಲ್ಪ ಬೆವರ್ ನೀರು ಇರಬೇಕು ಅದರಲ್ಲಿ, ಆಗ ಹಚ್ಚಿ ಕೈ ಬಿಟ್ಬಿಟ್ರೆ ಅದು ಹಂಗೆ ಕೂರುತ್ತಲ್ಲ, ನೊಣ ಕೂರೋದೇ ಇಲ್ಲ. ಈಗ ನಿಮಗೆ ಅಡಕೆ ತೋಟ ಇದೆ, ಅದ್ರ ಜೊತೆಗೆ ಒಂದಷ್ಟು ಜೋಳ ಬೆಳ್ಕೊಳ್ತೀರಿ, ಮತ್ತೆ ಸಪೋರ್ಟನ್ನು ಕೂಡ ಇದೆ ಅಂತ ಹೇಳಿದ್ರಿ. ಹೀಗೆ ಕೃಷಿ ಜೊತೆಗೆ ಒಂದಷ್ಟು ಹಸುಗಳ ಸಾಕಾಣಿಕೆಯನ್ನು ಕೂಡ ಮಾಡಿಕೊಂಡ್ರೆ ಅದು ಕೃಷಿಕರಿಗೆ ಹೇಗೆ ಆರ್ಥಿಕವಾಗಿ ನೆರವಾಗುತ್ತೆ ಅಂತೀರಿ ಸರ್? ಅದು ಈಗ ಅಡಕೆದೆಲ್ಲ ವರ್ಷಕ್ಕೊಂದ್ಸತಿ ಇದ್ದಂಗೆ, ಕಾಯ್ದು ಅಷ್ಟೇ, ನಾವೆಲ್ಲ ಕೊಬ್ಬರಿ ಹಾಕೋದ್ರಿಂದ ಅದು ಎಲ್ಲ ವರ್ಷದ ಲೆಕ್ಕನೆ. ಈಗ ಹಾಲಿನ ದುಡ್ಡು ಹೆಂಗೆ ಅಂದ್ರೆ ಖರ್ಚಿಗೆ, ತಿಂಗಳ ಖರ್ಚಿಗೆ ಮೇಂಟೈನ್ ಆಗುತ್ತೆ, ಮನೆ ಖರ್ಚಿಗೆ ಪ್ರತಿಯೊಂದಕ್ಕೂ ಮೇಂಟೈನ್ ಆಗುತ್ತೆ. ಅಂದ್ರೆ ನಮಗೆ ಏನ್ ಮಾಡೋದಪ್ಪ, ಅದಕ್ಕೆ ದುಡ್ಡು ಬೇಕು, ಇದಕ್ಕೆ ದುಡ್ಡು ಬೇಕು ಅನ್ನೋ ತರದ ಇರೋದಿಲ್ಲ, ಆ ತರ ಯಾವುದು ಇದೇ ಇರೋದಿಲ್ಲ. ಈಗ ತಿಂಗಳ ತಿಂಗಳ ಇದು ಮಾಮೂಲಿ, ನಮಗೊಂದು 20,000 ಸಿಗುತ್ತೆ ಎಲ್ಲ ಖರ್ಚು ಕಳೆದು ಆಗುತ್ತಲ್ಲ ಅನ್ನೋದು ಒಂದು ಧೈರ್ಯ ಮನೆಗೆ, ಏನಕ್ಕಾರ ಸಣ್ಣ ಪುಟ್ಟದಕ್ಕೆ ಆಗತ್ತೆ. ಇನ್ನು ವರ್ಷಕ್ಕೊಂದ್ಸತಿ ನಮಗೆ ಅಡಿಕೆ ಸಿಕ್ಕೆ ಸಿಗುತ್ತೆ, ತೆಂಗು ಸಿಕ್ಕೆ ಸಿಗುತ್ತೆ, ಅದರಲ್ಲಿ ಏನಾರು ಮಾಡ್ಕೋಬಹುದು. ಇನ್ನು ಜೋಳದ್ದು ಸಿಕ್ಕೆ ಸಿಗುತ್ತೆ, ಜೋಳದ್ದು 8 ಬೇಕು. ಆದ್ರೆ ಈಗ ಸದ್ಯಕ್ಕೆ ತಿಂಗಳ ಖರ್ಚಿಗೆ ಹಾಲಿಂದು ಆಗ್ತಾ ಇರುತ್ತೆ, ಹಂಗಾಗಿ ಹಾಲಿನ ದುಡ್ಡು ಒಂಥರ ಇದ್ದಂಗೆ ನಮಗೆ ತಿಂಗಳ ತಿಂಗಳ ನಮ್ಮ ಮನೆ ಖರ್ಚಿಗೆ ಪ್ರತಿಯೊಂದಕ್ಕೂ ಆಗುತ್ತೆ. ತಿಂಗಳ ತಿಂಗಳಕ್ಕೂ ಕೂಡ ಹಿಂಗೆ ಒಂಥರ ನಿರಂತರವಾಗಿ ತಿಂಗಳಿಗೆ ಒಂದ್ಸರಿ ಆದಾಯ ಬರೋದ್ರಿಂದ ಬೇರೆ ತೋಟಗಳ ನಿರ್ವಹಣೆಗೆ ಸಂಬಂಧಪಟ್ಟಂಗೆ, ಮನೆ ಖರ್ಚಿಗೆ ಸಂಬಂಧಪಟ್ಟಂಗೆ ಯಾವುದೇ ತರದ ಸಮಸ್ಯೆ ಇರೋದಿಲ್ಲ, ಅದೆಲ್ಲದನ್ನು ಕೂಡ ನಿಭಾಯಿಸಬಹುದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಈಗ ಪ್ರತಿ ದಿವಸ ಎಷ್ಟು ಹಾಲು ಸಿಗ್ತಾ ಇದೆ, ತಿಂಗಳಿಗೆ ಒಂದ್ಸರಿ ನಿಮಗೆ ಎಷ್ಟು ದುಡ್ಡು ಸಿಗ್ತಾ ಇದೆ? ಈಗ ತಿಂಗಳಿಗೆ ಕಮ್ಮಿ ಆಗಿದೆ, 3 ಆಚೆಯಲ್ಲಿ 20-25,000 ಮೇಲೆ ಸಿಗೋದು, ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ನಂದು ಈಗ ಒಂದು 1.5 ಒಂದು ಹಸು ಹೋಗ್ಬಿಡ್ತು, ಇಲ್ಲ ಅಂದಿದ್ರೆ ಈಗಲೂ ನನಗೆ ಒಂದು 15,000 ಸಿಕ್ಕಿದೆ, ಇನ್ನೂ ಜಾಸ್ತಿನೇ ಸಿಗೋದು. ಈಗ ನನಗೆ 20-25,000 ಹೈಯೆಸ್ಟ್ ಅಂದ್ರೆ 25,000 ಒಂದೇ ಒಂದು ಪೇಮೆಂಟ್ ಬಂದಿಲ್ಲ ಡೈರಿಲಿ, ಮೇಲೆ ಬಂದಿರೋದು ಎಲ್ಲ ಪ್ರತಿಯೊಂದು. ಈಗ 10 ಈಚೆಗೆ ಮಾತ್ರ ನನಗೆ ಪೇಮೆಂಟ್ ಫುಲ್ ಕಮ್ಮಿ ಆಗ್ಬಿಡ್ತು, ಯಾಕೆಂದ್ರೆ ಒಂದೇ ಸತಿ ಎಲ್ಲ ಗಬ್ಬ ಆದ್ಬಿಟ್ಟು ಅದರ ಮಧ್ಯದಲ್ಲಿ ಒಂದು ಹಸು ಹೋಗ್ಬಿಡ್ತು. ಅದಿದ್ದಿದ್ರು ಹೆಂಗೋ ಒಂದು 7-8 ಬಂದ್ಬಿಡೋದು. ಅದು ಒಂದು ಸ್ವಲ್ಪ ಏನೋ ಕಾಲಿಗೆ ಒಂದು ಸ್ವಲ್ಪ ಏಟ್ ಆದಂಗೆ ಆಯಿತು, ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಿದ್ರು, ಅದು ಯಾಕೋ ಕರೆಕ್ಟಾಗಿ ಆಗಲಿಲ್ಲ, ನನಗೂ ಬೇಜಾರಾಗ್ಬಿಡ್ತು. ಹಂಗಾಗಿ ಅದೊಂದು ಹೋಗ್ತು, ಹಂಗಾಗಿ ಈಗ ಒಂದು 2 ಪೇಮೆಂಟ್ ಫುಲ್ ಕಮ್ಮಿ ಆಗ್ಬಿಟ್ಟಿದೆ. ಆದರೆ ಅದಿನ್ನೇನು ನೆಕ್ಸ್ಟ್ ತಿಂಗಳಿಂದ ನಂಗೆ ಮತ್ತೆ 2 ಜಂಪ್ ಆಗುತ್ತೆ, ಅದೊಂದು ಧೈರ್ಯದಲ್ಲಿ ಇದ್ದೀನಿ. ಎಲ್ಲಿಗೆ ಹಾಲಾಕ್ತೀರಿ ಸರ್? ನಾವೆಲ್ಲ ಅಗ್ರಗೆ ಹಾಕೋದು, ಅಗ್ರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ. ಚೆನ್ನಾಗಿ ಸೇವೆ ಸಿಗ್ತಾ ಇದೆಯಾ ಅಲ್ಲಿ ನಿಮಗೆ? ಹ್ಮ್ ಸರ್, ಡೈರಿ ಚೆನ್ನಾಗಿದೆ, ಇಲ್ಲಿವರೆಗೂ ಚೆನ್ನಾಗಿ ನಡೀತಾ ಇದೆ, ಆ ತರ ಏನಿದಿಲ್ಲ. ನಮ್ ಡೈರಿನೇ ಫಸ್ಟ್ ಇದ್ದಿದ್ದು, ಈಗ ಒಂದ್ ಸ್ವಲ್ಪ ಆಸಕ್ತಿ ಕಮ್ಮಿ ಆಗಿ ಈಗ ಒಂದ್ 1 ಕಂಟ್ರೋಲ್ ಆಗಿದ್ರು ಹುಡುಗರೆಲ್ಲ. ಈಗ ಇಲ್ಲೇ ಪಕ್ಕದಲ್ಲೇ ಆಗಿತ್ತು, ಆ ಊರು ಫಸ್ಟ್ ಗೆ ಬಂದಿತ್ತು, ನಮ್ದು 2nd-3rd ಗೆ ಬಂದಿದೆ ನಮ್ ಡೈರಿ. ಒಂದ್ ಸ್ವಲ್ಪ ಈಗ ಅಕ್ಕಪಕ್ಕ ಡೈರಿ ಅದು, ಈಗ ಮಾದೇಳಿ ಡೈರಿ ಆಯ್ತು, ಆ ಕಡೆಗೆ ಹೋದ್ರು, ಈ ಕಡೆ ಆ ಕಡೆ ಎಲ್ಲ ಹೋದಾಗ ಒಂದ್ ಸ್ವಲ್ಪ ಡೌನ್ ಆಯ್ತು. ಆದ್ರೆ ಈಗ ಮತ್ತೆ ನಮ್ಮಲ್ಲೇ ಹುಡುಗರು ಪರವಾಗಿಲ್ಲ, ಈಗ ಅಲ್ಲೇ ಮತ್ತೆ ಕಾಂಪಿಟೇಷನ್ ಅಲ್ಲಿ ಮಾಡ್ತಾ ಇದಾರೆ ಹುಡುಗರೆಲ್ಲ. ನೋಡ್ಬೇಕು ಈ ಸತಿ ಏನಾಗುತ್ತೆ ಅಂತ. ನಾನ್ ಹೆಚ್ಚಾಲಾಗ್ಬೇಕು ಅಂತ ಹೇಳಿ ಎಲ್ಲ ಒಂದು ಒಳ್ಳೆ ಸ್ಪರ್ಧೆ ನಡೀತಾ ಇದೆ. ಭಾರಿ ಜ್ವರ ನಡೀತಾ ಇದೆ ಸರ್ ಅಗ್ರೆಲ್ಲ. ಈಗ ಅಲ್ಲ, 4-5 ಜನ ಹುಡುಗರು ನಮ್ಗಿಂತ ಫಾಸ್ಟ್ ಹೋಗಿದ್ದಾರೆ ಮುಂದಕ್ಕೆ, ಎಲ್ಲ ಒಂದ್ ಸ್ವಲ್ಪ ಬಂಡವಾಳ ಹಾಕಿ ತಂದಿದ್ದಾರೆ, ಮಾಡ್ಲಿ ಅಂತ ನಾವು ಹೇಳ್ತಾ ಇದೀವಿ, ಮಾಡಿ ಏನಾಗಲ್ಲ ಮಾಡಿ. ಆದ್ರೆ ನೋಡಿ ಬಂಡವಾಳ ಹಾಕಿ ಸುಮ್ನೆ ದುಡುಕ್ಬಿಟ್ಟು ಹಾಕಿ ಏಟ್ ಮಾಡ್ಕೋಬೇಡಿ ಅಂತ ಹೇಳಿ ಮಾಡ್ತಾ ಇದಾರೆ, ಮಾಡ್ಲಿ ಅಂತ ನಾವು ಇದ್ ಮಾಡಿದೀವಿ. ಸಪೋಟ ಎಷ್ಟು ಎಕರೆ ಇದೆ ಚೇತನ್ ಸರ್? ಸಪೋಟ ಒಂದ 25-30 ಗಿಡ ಬರುತ್ತೆ. ಅದು ಯಾವಾಗ ಮಾರಾಟ ಮಾಡ್ತೀರಾ ಮತ್ತೆ ಹೇಗೆ ಮಾರಾಟ ಮಾಡ್ತಿದ್ದೀರಿ ಸರ್? ಅದನ್ನ ನಾವು ಹೋಗಿ ಮಾರ್ಕೆಟ್ಗೆಲ್ಲ ಮಾರಕ್ಕಾಗಲ್ಲ, ಅವರೇ ಮಾಡ್ಕೊಳ್ತಾರೆ. ವರ್ಷಕ್ಕೆ ಒಂದ್ಸತಿ ಒಂದ್ ಬೀಡ ಅವರು ಕುಯ್ಕ ಹೋಗ್ತಾರೆ, ಕುಯ್ದ ದಿವಸ ನಮ್ಮ ಮನೆಗೆ ಅಂತ ಒಂದ್ ಸ್ವಲ್ಪ ಕೊಡ್ತಾರೆ. ನಾವು ಬೇಕು ಅಂದ್ರೆ ಒಂದ್ ಸ್ವಲ್ಪ ಕುಯ್ಕ ಬರ್ತೀವಿ ಅಷ್ಟೇ, ಎಲ್ಲ ಪೂರ್ತಿ ಅವರೇ ಮಾಡ್ಕೋತಾರೆ. 2 ಬ್ಯಾಚ್ ಬರುತ್ತೆ ವರ್ಷಕ್ಕೆ, 2 ಬ್ಯಾಚ್ ಅವರೇ ಕುಯ್ತಾರೆ. ಅಣ್ಣ ಒಂದ್ ಬ್ಯಾಚ್ ಇಷ್ಟಿಷ್ಟು ಅಂತ ಹೇಳಿ ಫಸಲು ನೋಡಿ ವ್ಯಾಪಾರ ಹೇಳಿ ಮಾಡ್ಕೊಳ್ತಾರೆ. ಈಗ ಒಂದ್ ವರ್ಷಕ್ಕೆ ಎಷ್ಟು ಹಣ ಸಿಗುತ್ತೆ ನಿಮ್ಗೆ ಸಪೋಟದಿಂದ ಸರ್? ಸಪೋಟದಿಂದ ಒಂದ್ 20-25 ಸಾವಿರ ಸಿಗ್ಬಹುದು. ಒಂದ್ ವರ್ಷದಲ್ಲಿ ಅಷ್ಟು ಆದಾಯ ಅದರಿಂದ ಬರುತ್ತೆ. ಬರುತ್ತೆ. ಈಗ ಹೋದ ವರ್ಷ ಮಳೆ ಜಾಸ್ತಿ ಆಗಿ ಭಾರಿ ಫಸಲು ಕಮ್ಮಿ ಆಗಿತ್ತು. ಒಂದ್ ವರ್ಷ ಏರಾಗುತ್ತೆ, ಒಂದ್ ವರ್ಷ ಡೌನ್ ಆಗ್ಬಿಡುತ್ತೆ. ಅದೇನು ಮಾಡಕ್ಕಲ್ಲ. ಆ ಗಿಡದ ಮೇಲಿನ ಮಾಲ್ ನೋಡಿ ಅವನು ರೇಟ್ ಹೇಳೋದು, ಹಣ ಇಷ್ಟು ಕೊಡ್ತೀನಿ ಅಂತಾನೆ. ಸರಿ ಮಾಡ್ಕೊಳಪ್ಪ ಅಂತೀವಿ. ಇನ್ ನಾವು ಕುಯ್ದು ತಗೋಗಿ ಆಸನಿ ಮಾರಕ್ಕಾಗಲ್ಲ, ಅವೆಲ್ಲ ರಿಸ್ಕ್. ಅವನೇ ಮಾರ್ಕತಾನೆ, ನಮ್ಮ ಮನೆಗೆ ಎಷ್ಟು ಬೇಕಷ್ಟು ತಿನ್ನುವಷ್ಟು ಆಗುತ್ತೆ. ಈಗ ITI ಓದಿದ್ರು ಕೂಡ ಕೃಷಿ ಮಾಡ್ಕೊಂಡಿರ್ಬೇಕು ಅಂತ ಹೇಳಿ ತಾವು ಬಂದು ಕೃಷಿಯನ್ನ ಮಾಡ್ತಾ ಇದ್ದೀರಿ, ಅದ್ರ ಜೊತೆಗೆ ಹಸುಗಳ ಸಾಕಾಣಿಕೆಯಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಿ. ಹೇಗಿದೆ ಬದುಕು ಸರ್? ಚೆನ್ನಾಗಿದೆ. ಏನಂದ್ರೆ ಯಾವುದು ಅಲ್ಲಂಡೇ ಇರಬಾರ್ದು, ಆರಾಮಾಗಿ ಜೀವನ ಮಾಡಬಹುದು. ಏನು ಬೇಸರ ಏನಿಲ್ಲ ನಿಮ್ಗೆ? ಸರಿ, ಯಾವುದೇ ಕಾರಣಕ್ಕೂ ಬೇಸರ ಇಲ್ಲ. ಪ್ರತಿ ದಿವಸ ಏನೇನ್ ಕೆಲಸ ಮಾಡ್ತೀರಿ ಸರ್? ಬೆಳಿಗ್ಗೆ ಇದ್ರೆ ಇನ್ನೇನ್ ಮಾಮೂಲಿ ಇದೆ ಇರುತ್ತಲ್ಲ ಸರ್, ಡೈರಿ ಹಾಲು, ಇನ್ನ ಒಂದ್ ರೌಂಡ್ ತೋಟ ಎಲ್ಲ ನೋಡಿ ಲೇಬರ್ ಬರೋದ್ರೊಳಗಡೆ ತೋಟದೆಲ್ಲ ಮುಗಿಸ್ಕೊಂಡು ಲೇಬರ್ ಏನಾದ್ರು ಬಂದ ತಕ್ಷಣ ಇವತ್ತು ಈ ಕೆಲಸ ಮಾಡ್ಕೋಬೇಕು ಅಂತ ಅವ್ರ ಜೊತೆ ಹೋಗಿ ಮಾಡ್ಕೊಂಡು ಬರ್ತೀವಿ ಸಂಜೆ ಹೊತ್ತಿಗೆ. ಆ ಟೈಪ್ ಪ್ರತಿ ದಿವಸ ಬ್ಯುಸಿ ಆಗಿರ್ತೀರಿ ಅಂತ ಹೇಳ್ತಾರೆ. ಹ್ಮ್ ಸರ್, ಪ್ರತಿ ದಿವಸ ಬ್ಯುಸಿ ಆಗಿರ್ತೀವಿ. ಲೇಬರ್ ಬರ್ದಿದ್ದ ದಿವಸ ಫುಲ್ ಫ್ರೀ ಆಗಿರ್ತೀವಿ. ಲೇಬರ್ ಬಂದ್ರೆ ಬ್ಯುಸಿ. ಲೇಬರ್ ಬಂದ್ರೆ ಬ್ಯುಸಿ. ಈಗ ಪಾಪ ಅವರಿಗೂ ಈಗ ಟ್ಯಾಕ್ಟರ್ ಓಡ್ಸಕ್ಕಾಗಲ್ಲ, ಅದಕ್ಕೆಲ್ಲ ನಾವು ಟ್ಯಾಕ್ಟರ್ ತಗೊಳ್ಲೇಬೇಕು, ಹೋಗ್ಲೇಬೇಕು, ಕಾಯಿ ಕೆಡಬೋದು ಅದು ಇದು ಇರುತ್ತೆ. ಈಗ ನಾವು ಜೊತೆಲಿ ಇತ್ಕೊಂಡು ದೊಡ್ಡ ಪಡ್ಡವೆಲ್ಲ ಕೆಡಕೊಡ್ತೀವಿ. ಹಂಗಾಗಿ ಅವ್ರು ಬರ್ದಿದ್ದ ದಿವಸ ಫ್ರೀ ಆಗ್ತೀವಿ, ಬಂದಿದ್ದ ದಿವಸ ಬ್ಯುಸಿನೇ ಫುಲ್. ನಿಮ್ಮ ಅನುಭವಗಳು ಇನ್ನು ಹೆಚ್ಚಿಗೆ ಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕವನ್ನು ಮಾಡುವಂತದ್ದು ಸರ್? ಮೊಬೈಲ್ ನಂಬರ್ ಇದೆಯಲ್ಲ ಸರ್, ಅದೇ ನಂಬರ್. ನಿಮ್ಮ ಮೊಬೈಲ್ ನಂಬರ್ ಅನ್ನ ಹೇಳಿ ನಮ್ಮ ಕೇಳಿದ್ರಿ. 9605442 ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ. 9605442 ಧನ್ಯವಾದಗಳು ಚೇತನ್. ಇದುವರೆಗೆ ನಿಮ್ಮ ಅಡಕೆ ಕೃಷಿ ಹಾಗೂ ಹಸು ಸಾಕಾಣಿಕೆಯಲ್ಲಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಕೃಷಿ ಹಾಗೂ ಹಸು ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಹಗರೆ ಗ್ರಾಮದ ಯುವ ಕೃಷಿಕ HD ಚೇತನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಈ ಕುರಿತಂತಹ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ರೈತರ ತೋಟ ಅಥವಾ ಹೊಲದಲ್ಲಿ ಮಣ್ಣಿನ ಫಲವತ್ತತೆಯ ವಿನ್ಯಾಸವನ್ನು ನಿರ್ಧರಿಸಲು ಮಣ್ಣಿನ ಪರೀಕ್ಷೆ ಅನಿವಾರ್ಯವಾಗಿದೆ. ಸಸ್ಯಗಳನ್ನು ಬೆಳೆಸಲು ಸಹ ಮಣ್ಣಿನ ಆರೋಗ್ಯವನ್ನು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮಣ್ಣಿನ pH ಅಂತಂದ್ರೆ ರಸಸಾರವನ್ನ ಪರಿಶೀಲಿಸುವ ಮೂಲಕ ಇದನ್ನ ತಯಾರಿಸಲಾಗಿದೆ. ಪೋಷಕಾಂಶದಲ್ಲಿ ಎಲ್ಲಾ ಕೊರತೆಗಳು ಮಣ್ಣಿನಲ್ಲಿ ಇರುವುದನ್ನ ಪರೀಕ್ಷೆಯಿಂದ ತಿಳ್ಕೊಳ್ಬಹುದು. ಹೆಚ್ಚಿನ ರೀತಿಯ ಸಸ್ಯಗಳು, ಹಣ್ಣುಗಳು, ಹೂವುಗಳು ಹಾಗೂ ಇತರೆ ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯಬೇಕು ಅನ್ನೋದಾದರೆ ಮಣ್ಣಿನ pH ಮಟ್ಟ 6.5 ಇರಬೇಕು. ಮಣ್ಣಿನ pH ಮಟ್ಟ ಹೆಚ್ಚಾದರೆ ಮಣ್ಣಿನಲ್ಲಿರುವ ಮುಖ್ಯ ಪೋಷಕಾಂಶಗಳಾದಂತಹ ಸಾರಜನಕ,

ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ ಡೀಟೇಲ್ಸ್ ಹಾಕಿ ತೆಗ್ದೆ, ಪೇಮೆಂಟ್ ಹೇಗೆ ಮಾಡೋದು?